ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಸಾಕಷ್ಟು ಜನ ರೈತರು ಲಾಭವನ್ನ ಪಡಿತಿದ್ದಾರೆ. ಒಂದು ವರ್ಷಕ್ಕೆ ಏನು ಕೇಂದ್ರ ಸರ್ಕಾರ ರೈತರ ಖಾತೆಗೆ 6,000 ರೂಪಾಯಿಯನ್ನ ಹಾಕ್ತಾ ಇದೆ, ಇದು ಇನ್ನೂ ಸಾಕಷ್ಟು ಜನ ರೈತರಿಗೆ ತಲುಪ್ತಾ ಇಲ್ಲ. ಯಾಕಂದ್ರೆ ಈ KYCಯನ್ನ ಕಡ್ಡಾಯವಾಗಿ ರೈತರು ಮಾಡಿಸಬೇಕಂತಕ್ಕಂತ ನಿರ್ದೇಶನಗಳು ಇದ್ದಾಗೂ ಸಹ ಸಾಕಷ್ಟು ಜನ ರೈತರು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಈ KYCಯನ್ನ ಮಾಡಿಸಿಲ್ಲ. ಸರ್ಕಾರ ಮೇಲಿಂದ ಮೇಲೆ ಪ್ರಕಟಣೆ ಕೊಡ್ತಾ ಇದೆ, ಇಲಾಖೆಯು ಸಹ ಸಾಕಷ್ಟು ಪ್ರಕಟಣೆಯನ್ನ ಮಾಧ್ಯಮಗಳ ಮುಖಾಂತರ ಕೊಟ್ಟರು, ಇನ್ನೂ ರೈತರು ಈ KYCಯನ್ನ ಮಾಡಿಸಿಲ್ಲ. ಈ KYCಯು ಆಗದೆ ಹೋದಲ್ಲಿ ಅವರ ಖಾತೆಗೆ ದುಡ್ಡು ಬರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಕಾಮನ್ ಸರ್ವಿಸ್ ಸೆಂಟರ್ನ ಜಿಲ್ಲಾ ವ್ಯವಸ್ಥಾಪಕರು ಆದಂತ ಮೊಹಮ್ಮದ್ ನಜೀಮುದ್ದೀನ್ ಅವರು ರೈತರಿಗಾಗಿ ಈ KYC ಅಂದ್ರೆ ಏನು ಮತ್ತು ಹೇಗೆ ಮಾಡಿಸಬೇಕು, ಜೊತೆಗೆ ಏನೇನು ದಾಖಲಾತಿಗಳು ಬೇಕಾಗ್ತವೆ ಅಂತಕ್ಕಂತ ವಿಚಾರವಾಗಿ ರೈತರೊಂದಿಗೆ ಅವರ ಒಂದಿಷ್ಟು ಅನಿಸಿಕೆಗಳನ್ನ ಅವರ ವಿಚಾರವನ್ನ ಹಂಚ್ಕೋತಾ ಇದ್ದಾರೆ. ಹೇಳಿ ಸರ್, ನಿಮ್ಮ ಒಂದು ವಿಚಾರವನ್ನ. ನಮಸ್ಕಾರ ರೈತ ಬಾಂಧವರಿಗೆ. ಇದು PM ಕಿಸಾನ್ ಈ KYCನು ಆಲ್ರೆಡಿ ನಮ್ಮ ಭಾರತ ಸರ್ಕಾರ ಬಂದು ಲಾಸ್ಟ್ 15 ತಾರೀಕಿಗೆ ಫೈನಲ್ ಅಂತ ಹೇಳಿತ್ತು, ಆದ್ರೆ ಮತ್ತೆ ಇವಾಗ ಮುಂದೂಡಲಾಗಿದೆ. ಸೊ ಈ 7ನೇ ತಾರೀಕು ಮಾಡಿದ್ವಿ, ಮತ್ತೆ ಆದ್ರೂ ಬಹಳಷ್ಟು ರೈತರು ಹೋಗಿ ತಮ್ಮ ಈ KYCನು ಮಾಡಿಸ್ಕೊಂಡಿಲ್ಲ, ಮತ್ತೆ ಅದೇ ರೀತಿಯಾಗಿ 7ನೇ ತಾರೀಕು ಮುಗಿದೋಗಿದೆ. ಸೊ ಈ ಬಾರಿ ಇದು ಕೊನೆಯ ಸಲ ಮುಂದೂಡಲಾಗುತ್ತದೆ. ಯಾಕಂತಂದ್ರೆ ಈ 14ನೇ ತಾರೀಕೊಳಗಡೆ ಈ ತಿಂಗಳ 14ನೇ ತಾರೀಕೊಳಗಡೆ ಎಲ್ಲಾ ರೈತ ಬಾಂಧವರು ಈ KYCಯನ್ನ ಮಾಡಿಸ್ಕೊಳ್ಳಕ್ಕೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ತಗೊಂಡು ನಮ್ಮ CSC ಸೇವಾ ಕೇಂದ್ರಗಳಿಗೆ ಹೋದ್ರೆ ನಿಮಗೆ ನಮ್ಮ ಸೇವಾ ಕೇಂದ್ರದ ಕೆಲಸ ಮಾಡೋರು ಇರ್ತಾರೆ, ಅವರು ನಿಮಗೆ ಈ KYCಯನ್ನು ಮಾಡಿಕೊಡ್ತಾರೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಲ್ಲಿ ಬರುವ ಹಣವನ್ನು ಇದೇ ತಿಂಗಳಲ್ಲಿ ನಿಮಗೆ ಬಿಡುಗಡೆ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಹೋಗಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ರೀತಿಯಾದ ಅಮೌಂಟ್ ಈ ಸಲ ಬರೋದಿಲ್ಲ, ಯಾಕಂದ್ರೆ ಇದು ಕೊನೆಯ ಬಾರಿಗೆ ನಿಮಗೆ ಅವಕಾಶವನ್ನು ಕೊಟ್ಟಿದೆ ಸರ್ಕಾರ. ಈಗ ತಾವು ಆಧಾರ್ ಕಾರ್ಡ್ ನ ತಗೊಂಡು ರೈತರು ತಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಜೊತೆ ಮೊಬೈಲ್ ನಂಬರ್ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇದ್ದೀರಿ, ಮೊಬೈಲ್ ತಗೊಂಡು ಹೋಗ್ಬೇಕಾ ಹೇಗೆ ರೈತರು? ಇಲ್ಲ ಸರ್, ಕೆಲವೊಬ್ರು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದ್ರೆ ಅವರು OTP ಮುಖಾಂತರ ಮಾಡಬಹುದು. ಅದೇ ರೀತಿಯಾಗಿ ಯಾರ್ದು ಮೊಬೈಲ್ ನಂಬರ್ ಲಿಂಕ್ ಇರೋದಿಲ್ಲವೋ ಅವರು ನಿಮ್ಮ ಆಧಾರ್ ಕಾರ್ಡ್ಗಳನ್ನ ತಗೊಂಡೋದ್ರೆ ನಮ್ಮ ಏನು VLE ಅಧಿಕಾರಿಗಳಿರ್ತಾರಲ್ಲ ಅವರು ತಮ್ಮ ಮುಖಾಂತರ ಅದನ್ನ ಎನ್ರೋಲ್ಮೆಂಟ್ ಮಾಡಿಕೊಡ್ತಾರೆ. ಎನ್ರೋಲ್ಮೆಂಟ್ ಮಾಡ್ತಾರೆ, ಅವಾಗ ಏನ್ ಮೊಬೈಲ್ ಬೇಕಾಗಿಲ್ಲ ಅವ್ರಿಗೆ? ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಸರ್. ಈಗ ಕೆಲವೊಂದು ರೈತರ ಹತ್ರ ಮೊಬೈಲ್ ಇರೋದಿಲ್ಲ, ಅವ್ರಿಗೆ ಯಾವ್ದು ಮೊಬೈಲ್ ನಂಬರ್ ಇರೋದಿಲ್ಲ, ಫೋನ್ ನಂಬರ್ ಇರೋದಿಲ್ಲ, ಅವ್ರಿಗೆ ಆಧಾರ್ ಕಾರ್ಡ್ ಅಷ್ಟೇ ಇರುತ್ತೆ ಅವ್ರಿಗೆ. ಹೌದು, ಆಧಾರ್ ಕಾರ್ಡ್ ತಗೊಂಡೋದ್ರೆ ತಮ್ಮ ಮುಖಾಂತರ ಅದನ್ನ ಮಾಡಬಹುದು. ನಾವು ಮಾಡಬಹುದು. ಈಗ ಕೆಲವೊಮ್ಮೆ ರೈತರು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತತ್ತ, ಆದ್ರೆ ಆ ಸಿಮ್ ಕಳೆದು ಹೋಗ್ಬಿಟ್ಟಿರ್ತತ್ತ, ಅವರಲ್ಲಿ ಅದಕ್ಕೆ ನಂಬರ್ ಇರೋದಿಲ್ಲ, ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಂಡಿರ್ತಾರೆ, ಆದ್ರೆ ಅವ್ರದ್ದು ಮೊಬೈಲ್ ಕಾರ್ಡ್ ಇರ್ತದ ಸಿಮ್ ಇರೋದಿಲ್ಲ, ಅಂತವ್ರು ಏನ್ ಮಾಡ್ಬೇಕು? ಪರವಾಗಿಲ್ಲ ಸರ್, ಅವರು ತಮ್ಮ ಮುಖಾಂತರ ತಮ್ಮ ಈ KYCಯನ್ನ ಮಾಡಿಸ್ಕೋಬಹುದು. ಎಲ್ಲಿ? ಕಾಮನ್ ಸರ್ವಿಸ್ ಸೆಂಟರ್. ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ. ಯಾಕೆ ಇದ್ರ ಬಗ್ಗೆ ಅಷ್ಟು ಅವಶ್ಯಕತೆ ಇದೆ ಅಂತಿರ್ತಾವ? ಯಾಕೆ ಇದ್ರ ಬಗ್ಗೆ ಈ KYC ಅಂತಂದ್ರೆ ಇಲ್ಲಿವರೆಗೆ ರೈತರಿಗೆ ಇವ್ರಿಗೆ ಯಾರ್ದು ಈ KYC ಆಗಿಲ್ಲ, ಅವ್ರಿಗೆ ದುಡ್ಡು ಬಂದೇ ಇಲ್ಲ ಅಂತ ಹೇಳ್ತಾರೆ, ತಾವ್ ಹೇಗೆ? ಸರ್, ಇವಾಗ ಯಾರ್ಯಾರು ಈ KYC ಮಾಡಿದ್ದಾರೆ ಇಲ್ಲಿವರೆಗೆ ಅವ್ರದ್ದು ದುಡ್ಡು ಪ್ರತಿ ವರ್ಷ ಅವರ ಅಕೌಂಟ್ಗೆ ಹೋಗ್ತಾ ಇದೆ. ಸೊ ಈ ಬಾರಿ ಏನಾಗಿದೆ ಅಂತಂದ್ರೆ ಒಂದು ಬಹಳಷ್ಟು ಜನ ಡೇಟಾನ ಮಿಸ್ ಆಗಿದೆ, ಅಂದ್ರೆ ಕೆಲವೊಬ್ಬರು ರೈತರು ತೀರಿಕೊಂಡಿದ್ದಾರೆ ಆದ್ರೂ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ. ಆದ ಕಾರಣ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಯಾರು ಇವಾಗ ಈ KYCಯನ್ನು ಮಾಡ್ತಾರೆ ಅವರಿಗೆ ಮಾತ್ರ ಅವರಿಗೆ ಹಣ ಹೋಗುತ್ತದೆ ಅಂತೇಳಿ ಒಂದು ನಿಯಮಾವಳಿಯನ್ನು ತಂದಿದೆ. ಸೊ ಆದ ಕಾರಣ ಎಲ್ಲಾ ರೈತರು ಪ್ರತಿಯೊಬ್ರು ಯಾರ್ಯಾರಿದ್ದೀರಿ ಅದನ್ನ ಪಡ್ಕೋಬೇಕಂದ್ರೆ ಕಂಪಲ್ಸರಿ ಆಗಿ ಅವರು ತಮ್ಮನ್ನ ಕೊಟ್ಟು ಅಥವಾ OTP ಮುಖಾಂತರ ಈ KYC ಮಾತ್ರ ಮುಂದಿನ ದಿನಗಳಲ್ಲಿ ಅವರಿಗೆ ಹಣ ಅವರಿಗೆ ಬರುತ್ತದೆ, ಇಲ್ಲಾಂತಂದ್ರೆ ಹಣ ಬರೋದು ಸಾಧ್ಯ ಇಲ್ಲ ಸರ್. ಅವರಿಗೆ ಹೇಗೆ ಈ KYC ಅನ್ನ ಪ್ರತಿ ವರ್ಷನು ಮಾಡಿಸಬೇಕಾಗತ್ತ? ಹೇಗೆ ಮುಂದೆ ಇದು ರೈತರು ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸಬೇಕು, ಹಾಗೆ ಇದು ಪ್ರತಿ ವರ್ಷ ಇರಬೇಕಾಗತ್ತ ಈ KYC ಅನ್ನ ಹೇಗೆ? ಸರ್, ಅದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಸರ್. ಇವಾಗ ಈ ಸಲ ಅಂತರೂ ಕಂಪಲ್ಸರಿ ಅಂತ ಹೇಳಿದೆ ಈ KYC ಮಾಡಿಸ್ಕೊಳ್ಳೋದು. ಸೊ ಆದಷ್ಟು ರೈತರಿಗೆ ಅವೇರ್ನೆಸ್ ಕ್ಯಾಂಪ್ ಗಳನ್ನು ಮಾಡ್ತಾ ಇದೀವಿ ನಾವು, ಪ್ರತಿ ಹಳ್ಳಿಯಲ್ಲಿ ಡಂಗೂರ ಬಳಸ್ತಾ ಇದೀವಿ, ಆಮೇಲೆ ರೈತರಿಗೆ ಒಂದು ಧ್ವನಿವರ್ಧಕದ ಮುಖಾಂತರ, ಆಮೇಲೆ ವಾಟ್ಸ್ಆಪ್ ಸ್ಟೇಟಸ್ ಗಳ ಮುಖಾಂತರ ಎಲ್ಲ ನಮ್ಮ VLEಗಳು ಮಾಡ್ತಾ ಇದಾರೆ, ಆಮೇಲೆ ಕೃಷಿ ಇಲಾಖೆಯವ್ರನ್ನು ಸಹಾಯ ಮಾಡ್ತಾ ಇದಾರೆ. ಸೊ ಹಾಗಾಗಿ ಎಲ್ಲ ರೈತರು ಒಂದೇ ಒಂದು ವಿನಂತಿ ಏನಂತಂದ್ರೆ, ಒಂದು 10 ನಿಮಿಷವನ್ನ ತೆಗೆದು ಹೋದಂದ್ರೆ ನಿಮ್ಗೆ ಏನು ಅದು ಕಿಸಾನ್ ಸಮ್ಮಾನ್ ನಿಧಿದು ಹಣ ಬರುತ್ತಲ್ಲ ಅದನ್ನ ನೀವು ಪಡಿಬಹುದು ಈ KYC ಮಾಡಿಸಿದ್ರೆ. ಇನ್ ಕೇಸ್ ನೀವೇನಾದ್ರೂ ಹೋಗಿಲ್ಲ ಅಂತಂದ್ರೆ ಈ ಸಾರಿ ಹಣ ಮಾತ್ರ ಬರುವುದಿಲ್ಲ, ಕಂಪಲ್ಸರಿ ಅದು. ಹೇಗೆ ಸಾಮಾನ್ಯ ಸೇವಾ ಕೇಂದ್ರಗಳಂದ್ರೆ ಎಲ್ಲಿ ಹಳ್ಳಿ ಮಟ್ಟದಲ್ಲಿ ಇರ್ತಾವ ರೈತರಿಗೆ, ಮತ್ತೇನು ತಾಲೂಕು ಮಟ್ಟಕ್ಕೆ ಹೋಗ್ಬೇಕ ಹೇಗೆ? ಸರ್, ಪ್ರತಿ ಹಳ್ಳಿಯಲ್ಲಿ ನಮ್ಮ ಸಾಮಾನ್ಯ ಕೇಂದ್ರಗಳಿದಾವೆ, ಅವರಿಗೆ ಇನ್ ಕೇಸ್ ಏನಾದ್ರೂ ಸಿಗ್ಲಿಲ್ಲ ಅಂತಂದ್ರೆ ಪ್ರತಿ ಪಂಚಾಯತಿಯಲ್ಲಿ ನಮ್ಮ ಸೇವಾ ಕೇಂದ್ರಗಳು ಇದಾವೆ ನಮ್ಮ ರಾಯಚೂರಲ್ಲಿ. ಎಲ್ಲಿಯಾದ್ರೂ ಹೋಗಿ ಮಾಡಿಸ್ಕೋಬಹುದು, ಇನ್ ಕೇಸ್ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೂ ಅವರು ಪಟ್ಟಣಕ್ಕೆ ಬಂದಾಗ ಅಲ್ಲಿನೂ ಮಾಡಿಸ್ಕೋಬಹುದು. ಯಾವುದೇ CSC ಸೇವಾ ಕೇಂದ್ರಕ್ಕೆ ಹೋದ್ರೆ ಅವರಿಗೆ ಈ KYC ಮಾಡಿಕೊಡ್ತಾರೆ. ಇಲ್ಲೇ ಖಾಸಗಿಯಾಗಿ ಯಾರಾದ್ರೂ ಮಾಡ್ತಾರಾ, ಮತ್ತೆ ಅದಕ್ಕೆ ಏನಾದ್ರು ದುಡ್ಡು ತಗೋತಿರ್ತಾರ ಖಾಸಗಿಯವರು ಏನಾದ್ರೂ? ಸರ್, ಅದಕ್ಕೆ 15 ರೂಪಾಯಿ ಚಾರ್ಜ್ ಕಟ್ ಆಗುತ್ತೆ. ಸೊ ಅದನ್ನ ಕೊಟ್ರೆ ಸಾಕು ಸರ್ ಅವರು? ಅಷ್ಟೇ ಅಷ್ಟೇ ಅಷ್ಟೇ. ನಿಮ್ಮ ಸಾಮಾನ್ಯ ಸೇವಾ ಕೇಂದ್ರದಲ್ಲಾದ್ರೂ ದುಡ್ಡು ಚಾರ್ಜ್ ಆಗತ್ತೆ ಅದಕ್ಕೆ. ಹೌದು ಸರ್, ಅದು 15 ರೂಪಾಯಿ ಅದು ಕಟ್ ಆಗುತ್ತೆ ಸರ್, ಅದು ವ್ಯಾಲೆಟ್ ಇಂದ ಅವರ ಅವರ ಏನು ವ್ಯಾಲೆಟ್ ಕೊಟ್ಟಿರ್ತೀವಲ್ಲ, ಸೊ 15 ರೂಪಾಯಿನ ಕೊಟ್ರೆ ಸಾಕು ಅವರು. ಹೌದಾ, ಅಂದ್ರೆ ಈ KYC ಯಾರ ರೈತರು ಮಾಡಿಸಿಕೊಳ್ಳೋದಿಲ್ಲ, 14ನೇ ತಾರೀಕು ಕೊನೆ ದಿನಾಂಕ ಇದೆ, ಅಷ್ಟೊಳಗಾಗಿ ರೈತರು ಕಡ್ಡಾಯವಾಗಿ ಈ KYC ಅನ್ನ ಮಾಡಿಸಿಕೊಂಡ್ರೆ ಅವರಿಗೆ ಏನು ಒಂದು ವರ್ಷದಲ್ಲಿ 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡತ್ತೆ, ಅದೇ ರೀತಿ ರಾಜ್ಯ ಸರ್ಕಾರ ಸಹ ಕೊಡತ್ತೆ, ಅದೇ ಹಣ ಇವರ ಖಾತೆಗೆ ಜಮಾ ಆಗಬೇಕಂದ್ರೆ ರೈತರು ಬಾಂಧವರು ಕಡ್ಡಾಯವಾಗಿ ಈ KYC ಅನ್ನ ಮಾಡಿಸಿಕೊಳ್ಬೇಕಂತಿರ್ತಾವೆ. ಹೌದು ಸರ್, OTP ಮುಖಾಂತರ ಮಾಡಿಸ್ಕೊಂಡ್ರೆ ಏನು ಅಮೌಂಟ್ ಕೊಡೋದು ಬೇಕಾಗಿಲ್ಲ ಸರ್, ತಂಬ ಹಾಕಿದ್ರೆ 15 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ. ತಂಬ ಹಾಕಿದ್ರೆ 15 ರೂಪಾಯಿ ಕೊಡಬೇಕು. ಹೌದು ಸರ್, ತಂಬಂದ್ರೆ ಯಾರ್ದು ಮೊಬೈಲ್ ಇಲ್ಲ ಅವರು ತಂಬ ಹಾಕಬೇಕಾಗತ್ತ. ಒಳ್ಳೇದು ನಜೀಮ್ ಅವರೇ, ನಮ್ಮ ರೈತರಿಗೆ ಇದೊಂದು ವಿಚಾರವನ್ನ ಗಮನಿಸಲಿ. ಇದೇ ತಿಂಗಳು 14ನೇ ತಾರೀಕು ಕೊನೆ ದಿನಾಂಕ ಇದೆ, ಅಷ್ಟರೊಳಗಾಗಿ ಎಲ್ಲಾ ರೈತರು ಯಾರ್ಯಾರ್ದು ಈ KYC ಆಗಿಲ್ಲ ಅವರು ಕಡ್ಡಾಯವಾಗಿ ಈ KYC ಅನ್ನ ಮಾಡಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಯೋಜನೆ ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಇಕೆವೈಸಿ ಮಾಡಿಸುವುದರ ಕುರಿತು ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರದ ಜಿಲ್ಲಾ ವ್ಯವಸ್ಥಾಪಕರಾದ ನಜೀಂ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪಾವಲತ್ತಿ. ರಾಯಚೂರು ಜಿಲ್ಲೆಯ ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಜಿಲ್ಲೆಯ ಎಲ್ಲಾ ರೈತ ಬಾಂಧವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಸಹಾಯಧನ ಪಡೆಯುತ್ತಿರುವ ರೈತ ಬಾಂಧವರು ಇದೇ ತಿಂಗಳು September 14, 2022 ಒಳಗಾಗಿ ಸಮೀಪದ ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಭೇಟಿ ನೀಡಿ ತಮ್ಮ ಬ್ಯಾಂಕ್ ಖಾತೆಗೆ ಇಕೆವೈಸಿ ಮಾಡಿಸಿಕೊಳ್ಳಿ. ಅಥವಾ ಸ್ಮಾರ್ಟ್ಫೋನ್ ಬಳಸುತ್ತಿರುವ ರೈತ ಬಾಂಧವರು ಪಿಎಂ ಕಿಸಾನ್ ವೆಬ್ ಪೋರ್ಟಲ್ ತಂತ್ರಾಂಶದ ಮೂಲಕ ಇಕೆವೈಸಿಯನ್ನ ಮಾಡಿಕೊಳ್ಳಬಹುದಾಗಿದೆ. September 14 ವಿಸ್ತರಿಸಲಾದಂತಹ ಇಕೆವೈಸಿಯನ್ನ ಮಾಡಿಸದೇ ಇರುವಂತಹ ರೈತ ಬಾಂಧವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಸಹಾಯಧನವು ಸಿಗುವುದಿಲ್ಲ. ಇಕೆವೈಸಿ ಮಾಡಿಸಿದಂತಹ ಎಲ್ಲಾ ರೈತ ಬಾಂಧವರಿಗೆ ಪಿಎಂ ಕಿಸಾನ್ ಯೋಜನೆಯ 12ನೇ ಕಂತಿನ ಹಣವು September 25 ಜಮಾ ಆಗಲಿದೆ. ಆದ ಕಾರಣ ಇಕೆವೈಸಿಯನ್ನ ಮಾಡಿಸದಂತಹ ರೈತ ಬಾಂಧವರು ಇದೇ ತಿಂಗಳು 14ರ ಒಳಗಾಗಿ ಇಕೆವೈಸಿಯನ್ನ ಮಾಡಿಕೊಳ್ಳಲು ಕೋರಲಾಗಿದೆ. ಇದು ರಾಯಚೂರು ಕೃಷಿ ಇಲಾಖೆಯ ಪ್ರಕಟಣೆ. ಈಗ ಕೇಳಿ, ಸಿರಿಧಾನ್ಯ ಊದಲು ಮೌಲ್ಯವರ್ಧನೆ ಮತ್ತು ಅದರ ಸೇವನೆಯಿಂದ ದೇಹಕ್ಕೆ ದೊರೆಯುವ ಪೋಷಕಾಂಶಗಳು ಕುರಿತು ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಊದಲು ಈ ಒಂದು ಸಿರಿಧಾನ್ಯ ಕುರಿತಾಗಿ, ಇದರ ಮೌಲ್ಯವರ್ಧನೆ ಮತ್ತು ಈ ಒಂದು ಸಿರಿಧಾನ್ಯದಿಂದ ನಮ್ಮ ದೇಹಕ್ಕೆ ಸಿಗ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಇರಬಹುದು, ಏನೆಲ್ಲ ಒಂದು ಪದಾರ್ಥಗಳನ್ನು ಮಾಡಿ ನಾವು ಸೇವನೆ ಮಾಡಬಹುದು ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರಿನ ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ವಾಣಿಶ್ರೀ ಎಸ್ ಅವರು. ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಸಂಸ್ಕರಿಸಿದ ಆಹಾರಗಳನ್ನು ಬಳಕೆಯನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಹೆಚ್ಚಾಗಿ ಮಕ್ಕಳು ಮತ್ತು ಕೆಲಸ ಮಾಡತಕ್ಕಂಥ ಮಹಿಳೆಯರು. ಇವರಲ್ಲಿ ಇವತ್ತು ನಾವು ದಿನದಿಂದ ದಿನಕ್ಕೆ ಯಾಂತ್ರೀಕರಣನೂ ಜಾಸ್ತಿಯಾಗಿದೆ, ನಗರೀಕರಣನೂ ಜಾಸ್ತಿಯಾಗಿದೆ. ಇದರಿಂದ ಸಮಯದ ಅಭಾವದಿಂದ ನಾವೆಲ್ಲರೂ ಸಂಸ್ಕರಿಸಿದ ಆಹಾರಗಳನ್ನು ಜಾಸ್ತಿ ಮೊರೆ ಹೋಗ್ತಾ ಇದ್ದೇವೆ. ನಮ್ಮ ಹಿಂದಿನಿಂದ ಬಂದಿರತಕ್ಕಂಥ ಆಹಾರ ಪದ್ಧತಿ ನಮ್ಮಲ್ಲಿ ಇವತ್ತು ಸಂಪೂರ್ಣವಾಗಿ ಚಿತ್ರಣನೇ ಬದಲಾಗಿ ಹೋಗಿದೆ. ಅದಕ್ಕೆ ಕಾರಣಗಳು ಹಲವಾರು ಇರಬಹುದು. ಈಗ ನಾವು ಸಾಕಷ್ಟು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳು ಲಭ್ಯ ಆಗ್ತಾ ಇರೋದ್ರಿಂದ ಅತಿಯಾದ ಕಷ್ಟವನ್ನು ಮಾಡಿ ನಾವು ಕಷ್ಟಪಟ್ಟು ಆರೋಗ್ಯಕರವಾದ ಅಡಿಗೆಯನ್ನು ಮಾಡಿಕೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಇವತ್ತಿಗೆ ಇಲ್ಲ. ಅದರ ಜೊತೆಗೆ ಇವತ್ತು ಸಾಕಷ್ಟು ಏನು ಸಂಸ್ಕರಿಸಿದ ಆಹಾರಗಳು ಸಿಗ್ತಾ ಇದ್ದಾವೆ, ಅದರಲ್ಲಿ ನಾವು ಲೇಬಲ್ನಲ್ಲಿ ಕೆಲವೊಂದ್ಸಲ ನೋಡ್ತಾ ಇರ್ತೇವೆ ಏನೇನು ಪೋಷಕಾಂಶಗಳು ಲಭ್ಯ ಇದ್ದಾವೆ, ಅದು ಯಾವುದಕ್ಕೆ ಒಳ್ಳೆಯದು ಅಂತೇಳಿ ನಾವು ಕೆಲವೊಂದು ಏನು ಅಡ್ವರ್ಟೈಸ್ಮೆಂಟ್ಗಳಿಂದ ನೋಡ್ತಾ ಇರ್ತೀವಲ್ಲ, ಅದನ್ನಕ್ಕೆ ಕೂಡ ಮಾರು ಹೋಗಿ ಅನೇಕ ಜನರು ತಮ್ಮ ಆಹಾರ ಪದ್ಧತಿಯನ್ನು ಇವತ್ತು ಬದಲಾವಣೆ ಮಾಡಿಕೊಂಡಿದ್ದಾರೆ. ಆದರೆ ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಕೂಡ ನಾವು ನೋಡಬಹುದು. ಅತಿಯಾದ ಮಳೆ ಇಲ್ಲಾಂದ್ರೆ ಮಳೆನೇ ಬರದೇ ಇರತಕ್ಕಂಥ ಒಂದು ಸನ್ನಿವೇಶ, ಇಂತಹ ಸನ್ನಿವೇಶದಲ್ಲಿ ಬೆಳೆಗಳನ್ನು ಬೆಳೆಯೋದು ಕೂಡ ತುಂಬಾ ಕಷ್ಟ. ನಂತರ ಅತಿಯಾದ ಒಂದು ರಾಸಾಯನಿಕಗಳನ್ನು ಕೂಡ ನಾವು ಇವತ್ತು ಬಳಕೆ ಮಾಡ್ತಾ ಇದ್ದೇವೆ. ಈ ಅತಿಯಾದ ರಾಸಾಯನಿಕಗಳಿಂದ ಬಂದು ಬೆಳೆದಿರತಕ್ಕಂಥ ಬೆಳೆಗಳನ್ನು ತಿನ್ನೋದು ಆರೋಗ್ಯಕ್ಕೆ ಎಷ್ಟು ಉತ್ತಮ ಅಂತ ಒಂದು ಸ್ವಲ್ಪ ನಾವು ಅವಲೋಕಿಸೋದಾದ್ರೆ ಪೆಸ್ಟಿಸೈಡ್ ರೆಸಿಡಿಯಲ್ ಇಫೆಕ್ಟ್ ಎಲ್ಲ ಪದಾರ್ಥಗಳಲ್ಲೂ ತುಂಬಾ ಹೆಚ್ಚಾಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ನಾವು ವಾಪಸ್ ಮತ್ತೆ ನಮ್ಮ ಮೊದಲಿನ ಆಹಾರ ಪದ್ಧತಿಗೆ ಹೋಗಬೇಕು ಅನ್ನೋದು ಒಂದು ಎಲ್ಲರದು ಮನಸ್ಸು ಅದರ ಕಡೆ ವಾಲ್ತಾ ಇದೆ. ಯಾಕಂದ್ರೆ ಕರೋನಾ ಬಂದಾಗ ನಮಗೆ ಅರ್ಥ ಆಗಿದ್ದೇನಂತಂದ್ರೆ ಆರೋಗ್ಯಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಆಯುರ್ವೇದದ ಆಹಾರ ಪದ್ಧತಿಗಳನ್ನ ಬಳಕೆ ಮಾಡಿಕೊಳ್ಬೇಕು. ಯಾವುದು ರಾಸಾಯನಿಕ ಮುಕ್ತವಾಗಿರ್ತಕ್ಕಂತ ಒಂದು ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಆಹಾರವನ್ನು ನಾವು ಬಳಕೆ ಮಾಡಬೇಕು, ಒಂದು ಉತ್ತಮ ದಿನಚರಿಯನ್ನು ಅಳವಡಿಸಿಕೊಳ್ಬೇಕು ಅನ್ನೋದು ನಮಗೆ ಒಂದು ಮತ್ತೆ ಒಂದು ಟ್ರ್ಯಾಕಿಗೆ ಬಂದ್ವಿ ಎಲ್ಲ ಜನಗಳು. ನಾವು ನಮ್ಮ ಆರೋಗ್ಯ ಮತ್ತೆ ಆಹಾರ ಪದ್ಧತಿ ನಮ್ಮ ದಿನಚರಿ ಇವು ಮೂರರಲ್ಲಿ ನಾವು ಬದಲಾವಣೆ ಮಾಡಿಕೊಂಡಿದ್ದೆ ಆದರೆ ನಮ್ಮಲ್ಲಿ ಆರೋಗ್ಯ ಮಟ್ಟನೂ ಸುಧಾರಿಸುತ್ತೆ ಮತ್ತು ನಮ್ಮ ಕೆಲಸದ ಕ್ಷಮತೆ ಕೂಡ ನಾವು ಹೆಚ್ಚು ಮಾಡಿಕೊಳ್ಬಹುದು ಅನ್ನೋದನ್ನು ಮನಗಂಡ್ರು. ಈ ನಿಟ್ಟಿನಲ್ಲಿ ನಮಗೆ ಉತ್ತಮವಾಗಿ ಪರ್ಯಾಯ ಬೆಳೆಗಳು ಅಂತ ಹೇಳಿದ್ರೆ ಈ ನಾವು ಈಗ ತಿಂತಾ ಇರ್ತಕ್ಕಂಥ ಗೋಧಿ ಮತ್ತು ಅಕ್ಕಿಗೆ ಪರ್ಯಾಯವಾಗಿ ನಾವು ಯಾವುದನ್ನು ಬಳಕೆ ಮಾಡಬಹುದು ಅಂತ ನೋಡೋದಾದರೆ ಕಡಿಮೆ ನೀರಿನಲ್ಲಿ ಬರಗಾಲದಲ್ಲೂ ಕೂಡ ಬೆಳೀತಕ್ಕಂಥ ಬೆಳೆಗಳು ಅಂತೇಳಿದರೆ ಈ ನಮ್ಮ ಸಿರಿಧಾನ್ಯಗಳು. ಇದರಲ್ಲಿ ಅನೇಕ ಸಿರಿಧಾನ್ಯಗಳನ್ನು ನಾವು ನೋಡ್ತಾ ಇರ್ತೇವೆ. ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಊದಲು, ಹಾರಕ, ಕೊರ್ಲೆ, ಈ ರೀತಿ ಅನೇಕ ಒಂದು 8-9 ಧಾನ್ಯಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಇವತ್ತು ನಾವು ಊದಲು ಅನ್ನೋ ಒಂದು ಧಾನ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಊದಲು, ಇದು ಕನ್ನಡ ಭಾಷೆಯಲ್ಲಿ ನಾವು ಊದಲು ಅಂತ ಹೇಳ್ತೇವೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಂತ ಕರಿತೇವೆ. ಅದನ್ನೇ ಹಿಂದಿಯಲ್ಲಿ ಸಾನ್ವಾ ಅಂತ ಕರಿತೇವೆ. ನಂತರ ತೆಲುಗುದಲ್ಲಿ ಕೋಡಿಸಾಮ ಅಥವಾ ತಮಿಳು ಭಾಷೆಯಲ್ಲಿ ಕುತಿರಾವಲ್ಲೈ, ಈ ರೀತಿ ಅನೇಕ ವಿವಿಧ ಭಾಷೆಗಳಲ್ಲಿ ಇದನ್ನ ಊದಲನ್ನ ಈ ರೀತಿಯಾಗಿ ಕರೀತಾರೆ. ಇಂಗ್ಲಿಷ್ನಲ್ಲಿ ನಾವು ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಂತ ಕರಿತಾ ಇದ್ದೇವೆ. ಈ ಧಾನ್ಯ ಯಾವ ರೀತಿ ಬೇರೆ ಧಾನ್ಯಗಳಿಗಿಂತ ಭಿನ್ನ ಅಂತ ನೋಡೋದಾದ್ರೆ ಈ ಊದಲಿನಲ್ಲಿ ಕಡಿಮೆ ಮತ್ತು ಕ್ಲಿಷ್ಟ ಪಿಷ್ಟ ಇದೆ, ಅಂದ್ರೆ ಪಿಷ್ಟದ ಅಂಶ ಕಡಿಮೆ ಇದೆ ಮತ್ತು ಕ್ಲಿಷ್ಟ ಪಿಷ್ಟ ಅಂದ್ರೆ ಸುಲಭವಾಗಿ ಜೀರ್ಣ ಆಗೋದಿಲ್ಲ, ನಿಧಾನವಾಗಿ ಜೀರ್ಣ ಆಗತ್ತೆ. ನಾವು ಯಾವತ್ತು ತಿಂದಂತ ಆಹಾರ ಸುಲಭವಾಗಿ ಜೀರ್ಣ ಆಗೋ ತರ ಇರಬೇಕು ಯಾರಿಗೆ ಅಂದ್ರೆ ಮಕ್ಕಳಿಗೂ ಮತ್ತು ವೃದ್ಧರಿಗೆ. ಆದ್ರೆ ವಯಸ್ಕರಿಗೆ ಏನಿದೆಯಲ್ಲ, ನಾವು ತಿಂದಂತ ಆಹಾರ ನಿಧಾನವಾಗಿ ಜೀರ್ಣ ಆದ್ರೆ ಬಹಳ ಸಮಯದವರೆಗೆ ನಮಗೆ ಹಸಿವೆ ಆಗೋದಿಲ್ಲ, ಹಸಿವೆಯನ್ನು ತಡೆಗಟ್ಟದಂತ ಒಂದು ಅನುಭವ ನಮಗೆ ಇರುತ್ತೆ. ಮತ್ತು ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶವನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಇದು ತುಂಬ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ ಕೈಕಾಲು ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಸಿರಿಧಾನ್ಯಗಳನ್ನು ಬಳಕೆ ಮಾಡಬೇಕು ಅಂತೇಳಿ. ಯಾಕೆ ಈ ಸಿರಿಧಾನ್ಯಗಳ ಬಗ್ಗೆ ಅಷ್ಟೊಂದು ಒಲವು ತೋರಿಸ್ತಾ ಇದ್ದಾರೆ ಜನ ಅಂತ ಹೇಳಿದ್ರೆ, ಇದರಲ್ಲಿರ್ತಕ್ಕಂಥ ಲಿನೋಲಿನಿಕ್ ಆಸಿಡ್ ಇರ್ಬೋದು, ಪಾಲ್ಮೆಟಿಕ್ ಆಸಿಡ್ ಇರ್ಬೋದು ಮತ್ತು ಓಲಿಕ್ ಆಸಿಡ್ ಅಂತ ಅವಶ್ಯಕ ಫ್ಯಾಟಿ ಆಸಿಡ್ಗಳು ಈ ಊದಲಿನಲ್ಲಿ ಇರ್ತವೆ. ಇವುಗಳಿಂದ ನಮಗೆ ನಾವು ಮೊಣಕಾಲಿನ ಏನು ಮೂಳೆ ಅಂತ ಏನು ಹೇಳ್ತೀವಲ್ಲ ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಅಂಶ, ಅದು ಒಂದು ಲಿಕ್ವಿಡ್ನಿಂದ ಆಗಿರುತ್ತೆ. ಸೊ ಅದರಲ್ಲಿ ಬೇಕಾಗಿರ್ತಕ್ಕಂಥ ಫ್ಯಾಟಿ ಆಸಿಡ್ಗಳು ಯಾವುದು ಬೇಕಾಗಿರುತ್ತೆ ಅದು ಈ ನಮ್ಮ ಸಿರಿಧಾನ್ಯದಲ್ಲಿ ಸಿಗುತ್ತೆ. ಅದರಲ್ಲೂ ಊದಲಿನಲ್ಲಿ ಈ ಲಿನೋಲಿಕ್ ಆಸಿಡ್ ಅಂದರೆ ಅವಶ್ಯಕ ಫ್ಯಾಟಿ ಆಸಿಡ್ಗಳು ಇದರಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನು ಈ ರೀತಿ ತೊಂದರೆ ಇರತಕ್ಕಂಥವ್ರು ಇದನ್ನು ಬಳಸ್ಬೋದು ಅಂತೇಳಿ ನಾವು ಸಾಕಷ್ಟು ಅಡ್ವರ್ಟೈಸ್ಗಳಲ್ಲಿ ನೋಡ್ತಾ ಇರ್ತೇವೆ. ನಿಮಗೆ ಮಂಡಿ ನೋವು ಇದೆಯಾ, ಅದನ್ನು ಬಳಸ್ಬೋದು, ಆ ರೀತಿಯೆಲ್ಲ ಹೇಳ್ತಾ ಇರ್ತಾರೆ. ಅದೇ ಥರ ಊದಲಿನಲ್ಲಿ ನಾರಿನಂಶ ಕೂಡ ಹೆಚ್ಚಾಗಿರುತ್ತೆ. ಈ ನಾರಿನಂಶ ನಮಗೆ ದೇಹದಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಈಗ ನಮ್ಮ ದೇಹದ ಅತಿ ಹೆಚ್ಚು ತೂಕ ಹೊಂದಿರತಕ್ಕಂಥವ್ರು ವೇಟ್ ರಿಡಕ್ಷನ್ಗೋಸ್ಕರ ಸಾಕಷ್ಟು ಇವತ್ತು ಮಾರುಕಟ್ಟೆಯಲ್ಲಿ ವಿವಿಧ ಪದಾರ್ಥಗಳು ಲಭ್ಯ ಇದೆ. ಆದರೆ ಸಾಕಷ್ಟು ಪದಾರ್ಥಗಳನ್ನು ಜಸ್ಟ್ ಆ ಪೌಡರ್ಗಳನ್ನು ಕುಡಿದ್ರೆ ಸಾಕು, ನಮ್ಮ ದೇಹ ಸಣ್ಣ ಆಗುತ್ತೆ ಮತ್ತು ತೂಕ ಕಡಿಮೆ ಆಗುತ್ತೆ, ಒಂದು ಆರೋಗ್ಯಕರವಾದ ಒಂದು ಶೇಪನ್ನು ನಾವು ಪಡಿತೇವೆ ಅಂತೇಳಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತಾ ಇರ್ತವೆ. ಇದಕ್ಕೆಲ್ಲ ಉತ್ತರ ನಮ್ಮ ಮನೆಯಲ್ಲಿಯೇ ನಮ್ಮ ಆಹಾರ ತಟ್ಟೆಯಲ್ಲೇ ಇದೆ. ಅಂದರೆ ಈ ಸಿರಿಧಾನ್ಯಗಳನ್ನ ಬಳಕೆಯಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಬ್ಬನ್ನು ನಾವು ಸುಲಭವಾಗಿ ಕಡಿಮೆ ಮಾಡಿಕೊಳ್ಳಬಹುದು. ಅದರಲ್ಲಿ ಊದಲು ಕೂಡ ಒಂದು. ನಂತರ ಈಗ ಗ್ಲೂಕೋಸ್ ಇಂಟಾಲರೆನ್ಸ್ ಅಂತೇಳಿ ನೋಡ್ತೀವಿ. ಕೆಲವು ಮಕ್ಕಳಲ್ಲಿ ಗ್ಲೂಕೋಸ್ ಜೀರ್ಣ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎನ್ಝೈಮ್ಗಳು ಇರೋದಿಲ್ಲ, ಅವರಿಗೆ ಗ್ಲೂಕೋಸ್ ಜೀರ್ಣ ಆಗ್ತಾ ಇರೋದಿಲ್ಲ, ಇಂಟಾಲರೆನ್ಸ್ ಇರುತ್ತೆ. ಅಂಥವರಿಗೆ ಸಿರಿಧಾನ್ಯಗಳು ತುಂಬ ಉತ್ತಮ. ಆದರೆ 3 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಸಿರಿಧಾನ್ಯಗಳು ಬೇಡ. ಯಾಕಂದರೆ ಇದರಲ್ಲಿ ಅತಿ ಹೆಚ್ಚು ನಾರಿನಂಶ ಇರೋದ್ರಿಂದ ಅವ್ರಿಗೆ ಸುಲಭವಾಗಿ ಜೀರ್ಣ ಆಗೋದು ಕಷ್ಟ ಆಗುತ್ತೆ. ಮಕ್ಕಳಿಗೆ ಯಾವಾಗಲೂ ಸುಲಭವಾಗಿ ಜೀರ್ಣ ಆಗಿ ಶಕ್ತಿ ಕೊಡತಕ್ಕಂಥ ಆಹಾರಗಳು ಬೇಕಾಗತ್ತೆ. ಆದರೆ ರಾಗಿಯನ್ನು ನಾವು ಬಳಸ್ತಾ ಇರ್ತೀವಿ, ಆದರೆ ಇದಕ್ಕೆ ಯಾವ ರೀತಿ ಹೊರತಾಗಿ ಅಂತ ಹೇಳಿದ್ರೆ ಅದ್ರ ಮೇಲ್ಪದರದಲ್ಲಿ ಇರತಕ್ಕಂಥ ಎಲ್ಲ ಸಿಪ್ಪೆನ ತೆಗೆದುಬಿಟ್ಟು ನಾವು ಅದನ್ನು ಮಾಲ್ಟೆಡ್ ಪ್ರಾಡಕ್ಟ್ ಆಗಿ ಅಂದರೆ ಮೊಳಕೆ ಕಟ್ಟಿಸಿ ಅದರ ಮೇಲಿನ ಸಿಪ್ಪೆಗಳನ್ನೆಲ್ಲ ತೆಗೆದು ನಂತರ ಬಳಕೆ ಮಾಡ್ತೀವಿ. ಆ ರೀತಿ ಬಳಸೋದಾದರೆ ಒಳ್ಳೆಯದು. ನಂತರ ಇದರಲ್ಲಿ ಗ್ಲೂಟೆನ್ ಕೂಡ ಒಂದು ಪ್ರೋಟೀನ್ ಅಂಶ, ಇದು ಗೋಧಿಯಲ್ಲಿ ಇರುತ್ತೆ. ಯಾರಿಗೆ ಗ್ಲೂಟೆನ್ ಟಾಲರೆನ್ಸ್ ಇರೋದಿಲ್ಲ ಅಂಥವರಿಗೂ ಕೂಡ ಇದು ಒಳ್ಳೆಯದು. ಗ್ಲೂಟೋನ್ಯುಕ್ತ ಆಹಾರ ಇಂಥವರಲ್ಲಿ ಉದರ ಸಂಬಂಧಿತ ರೋಗಗಳನ್ನು ತೊಂದರೆಗಳನ್ನು ಉಂಟು ಮಾಡುತ್ತೆ. ಸೊ ಗ್ಲೂಟೆನ್ ಇರದ ಒಂದು ಧಾನ್ಯಗಳು ಅಂತ ಹೇಳಿದ್ರೆ ಈ ಸಿರಿಧಾನ್ಯ. ಸೊ ಹಾಗಾಗಿ ಇದು ಅಂಥವರಿಗೂ ಕೂಡ ಒಂದು ಉತ್ತಮವಾದ ಆಹಾರ ಆಗುತ್ತೆ. ಈ ಊದಲು ನಮಗೆ ಯಾವ್ಯಾವ ತಳಿಗಳಲ್ಲಿ ಲಭ್ಯ ಆಗುತ್ತೆ ಇದು ಅಂತ ಹೇಳಿದ್ರೆ, ಶುಶ್ರುತ ಅಂತ ಹೇಳಿ ಒಂದು ತಳಿ ಇದೆ, ನಂತರ DHB 93/2. ಸೊ ಇವೆರಡೂ ತಳಿಗಳು ನಮಗೆ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಊದಲಿನ ತಳಿಗಳಾಗಿದೆ. ಇವುಗಳು ನಮಗೆ ಏನಿಲ್ಲ ಅಂದ್ರೂ 8-10 ಕ್ವಿಂಟಲ್ ಇಳುವರಿ ಬರುತ್ತೆ. ಆದರೆ ನಾವು ಒಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, 1 ಕ್ವಿಂಟಲ್ ಕಾಳನ್ನು ನಾವು ಸಂಸ್ಕರಣೆ ಮಾಡಿದಾಗ, ಅಕ್ಕಿಯನ್ನು ಮಾಡಲಿಕ್ಕೆ ಹೋದಾಗ ಕೇವಲ 40-45 ಕೆಜಿಯಷ್ಟು ಅಕ್ಕಿ ಮಾತ್ರ ನಮಗೆ ಸಿಗುತ್ತೆ. ಯಾಕೆ ನಾವು ಊದಲಿನ ಮಾರುಕಟ್ಟೆಗೆ ಹೋದಾಗ ನಮಗೆ 1,000 ರೂಪಾಯಿನೂ ಸಿಗೋದಿಲ್ಲ, ಆದರೆ ಕಾಳುಗಳು ಮಾತ್ರ, ಅಕ್ಕಿ ಮಾತ್ರ 200-300 ರೂಪಾಯಿ ಕೆಜಿಗೆ ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ರಿಕವರಿ ಪರ್ಸೆಂಟೇಜ್ ಅಂತ ಏನು ಹೇಳ್ತೀವಿ, ಇದು ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಇದರಲ್ಲಿ ಹೊರಗಡೆ ಇರತಕ್ಕಂಥ ಪದರನೇ ಹೆಚ್ಚಾಗಿರುತ್ತೆ, ಅಂದರೆ ಹಸ್ಕ್ ಅಂತ ಏನು ಹೇಳ್ತೀವಲ್ಲ, ಅದನ್ನೆಲ್ಲ ತೆಗೆದು ನಮಗೆ ಕಾಳು ಸಿಗ್ತಕ್ಕಂಥದ್ದು ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇದು ಅತಿ ಚಿಕ್ಕ ಕಾಳು ಕೂಡ, ಇದನ್ನು ಸಂಸ್ಕರಣೆ ಮಾಡೋದು ಕೂಡ ತುಂಬ ಕಷ್ಟ. ಇವತ್ತಿನ ದಿನದಲ್ಲಿ ನಮಗೆ ಒಂದು ಖುಷಿ ತರತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಒಂದು ಕಾಳು ಕೂಡ ಸಿಪ್ಪೆ ಉಳಿಲಾರ್ದಂಗೆ ಸಂಸ್ಕರಣೆ ಮಾಡ್ತಕ್ಕಂಥ ಮಷಿನರೀಸ್ಗಳು ಇವತ್ತು ಲಭ್ಯ ಇದೆ. ಸಂಸ್ಕರಣಾ ಘಟಕಗಳನ್ನು ಹಾಕ್ಕೊಂಡ್ರೆ ನಾವು ಇಂತಹ ಬೆಳೆಗಳನ್ನು ಬೆಳೆದು ಅವನ್ನ ಸಂಸ್ಕರಣೆ ಮಾಡಿ ಕೂಡ ಒಂದು ಸ್ವಂತ ಉದ್ಯೋಗವನ್ನಾಗಿ ಮಾಡ್ಕೊಳ್ಬಹುದು. ಈಗ ಬರೀ ಕೇವಲ ಅಕ್ಕಿ ಅಷ್ಟೇ ಮಾಡಿಕೊಂಡು ನಾವು ಅನ್ನ ತಯಾರಿಸ್ಕೊಳ್ಬೋದ ಅಂತ ಹೇಳಿದ್ರೆ, ಊದಲಿನಿಂದ ನಾವು ಯಾವ್ಯಾವ ಆಹಾರ ಪದಾರ್ಥಗಳನ್ನು ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಅದರಿಂದ ನಾವು ಬರೀ ಅಕ್ಕಿಯಿಂದ ಅನ್ನವನ್ನಷ್ಟೇ ಮಾಡ್ದೇನೆ ಇನ್ನು ಅನೇಕ ಖಾದ್ಯಗಳನ್ನು ಇದರಿಂದ ತಯಾರಿಸ್ಕೊಳ್ಬಹುದು. ನಾವು ಊದಲಿಂದ ಪಾಯಸವನ್ನು ಕೂಡ ಮಾಡ್ಬೋದು. ನಾವು ನೋಡ್ತಿರ್ತೀವಿ, ಚಿಕ್ಕದಾದ ಕಾಳು, ಸ್ವಲ್ಪ ನೀರು ಹೆಚ್ಚು ಬೇಕಾಗತ್ತೆ ಇದಕ್ಕೆ. ನಾವು ಅಕ್ಕಿ ಮಾಡುವಾಗ, ಅಕ್ಕಿಯಿಂದ ಅನ್ನ ತಯಾರಿಸುವಾಗ 1:25 ಅಥವಾ 3 ಕಪ್ನಷ್ಟು, ಅಂದರೆ 1:2 ಅಥವಾ 1:3 ರೇಷ್ಯೂನಲ್ಲಿ ನೀರು ಹಾಕ್ತಾ ಇರ್ತವೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ನೀರು, 1/2 ಕಪ್ನಷ್ಟು ಜಾಸ್ತಿ ಹಾಕಿ ನಾವು ಮೆತ್ತಗೆ ಅನ್ನ ಮಾಡಿಕೊಂಡಾಗ ಅದರಿಂದ ನಾವು ಪಾಯಸವನ್ನು ಕೂಡ ತಯಾರು ಮಾಡ್ಬೋದು. ಪಾಯಸ ಅಂತ ಹೇಳಿದ್ರೆ, ನಾವು ಈ ನಮ್ಮ ಭಾಗದಲ್ಲಿ ಹಿಂಗಾರು ಬೆಳೆಯಾಗಿ ಬೆಳೀತಕ್ಕಂಥ ಒಂದು ಕುಸುಬೆ ಇದೆ, ಆ ಕುಸುಬೆಯನ್ನು ರಾತ್ರಿ ನೆನೆಸಿ ನಾವು ಹಾಲು ತೆಗಿತೇವಲ್ಲ, ಬೆಳಗ್ಗೆ ಹೊತ್ತು ಅದನ್ನು ಗ್ರೈಂಡರ್ನಲ್ಲಿ ರುಬ್ಕೊಂಡು ಹಾಲನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ಹಾಲನ್ನ ಕುದಿಸ್ಬಿಟ್ಟು ಅದರಲ್ಲಿ ಆ ಹಾಲಿನಲ್ಲಿ ಕುದಿಸಿದ ಹಾಲಿನಲ್ಲಿ ಬೆಂದಂತಹ ಅನ್ನವನ್ನು ಹಾಕಿ ನಾವು ಒಂದು ರೀತಿಯ ಪಾಯಸವನ್ನು ತಯಾರು ಮಾಡ್ಕೊಳ್ಬೋದು. ಅದಕ್ಕೆ ಉಪ್ಪಾದರೂ ಹಾಕಿ ತಿನ್ಬೋದು, ಅಥವಾ ಒಂದು ಸಕ್ಕರೆಯನ್ನು ಹಾಕಿ ಸ್ವೀಟ್ ಕೂಡ ಒಂದು ಸಿಹಿ ಅಡುಗೆಯನ್ನಾಗಿ ತಯಾರು ಮಾಡ್ಕೊಳ್ಬೋದು. ಇದು ನೋಡಿ, ನಾವು ಇದರಲ್ಲಿರ್ತಕ್ಕಂಥ ಅವಶ್ಯಕ ಫ್ಯಾಟಿ ಆಸಿಡ್ಗಳು ಮೊದಲೇ ಊದಲಿನಲ್ಲಿ ಇದೆ, ಅದರ ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸು ನಮ್ಮ ಈ ಕುಸುಬೆಯಲ್ಲೂ ಕೂಡ ಸಿಗುತ್ತೆ. ಇಂತಹ ಕಾಂಬಿನೇಷನ್ ಇರತಕ್ಕಂಥ ಒಂದು ಆಹಾರ ನಮ್ಮ ದೇಹಕ್ಕೆ, ನಮಗೆ ಕೊಬ್ಬು ಬೇಡೇ ಬೇಡ ಅಂತ ನಾವು ಎಷ್ಟು ವರ್ಜ್ಯ ಅಂತ ಹೇಳಿದರೂ ಕೂಡ, ಇದು ಉತ್ತಮವಾದ ಕೊಬ್ಬು ಇರತಕ್ಕಂಥ ಈ ಕುಸುಬೆಯಿಂದ ನಾವು ಇನ್ನೂ ಉತ್ಕೃಷ್ಟವಾದ ಒಂದು ಸಿಹಿ ತಿಂಡಿಯನ್ನಾಗಲಿ ಅಥವಾ ಒಂದು ಅನ್ನವನ್ನಾಗಲಿ ತಯಾರು ಮಾಡಿಕೊಂಡು ನಾವು ಇದನ್ನು ಬಳಕೆ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಊದಲನ್ನು ನಾವು ಅಕ್ಕಿಯಿಂದ ಯಾವ ರೀತಿ ತಯಾರು ಮಾಡ್ತಾ ಇರ್ತೇವೆ, ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಅದೇ ರೀತಿ ಇವುಗಳನ್ನು ಕೂಡ ನಾವು ನೆನೆಸ್ಬಿಟ್ಟು ಉದ್ದಿನ ಬೇಳೆ ಜೊತೆಗೆ ಇಡ್ಲಿ, ದೋಸೆ, ಪಡ್ಡು ಈ ಥರ ಅನೇಕ ಒಂದು ತಿಂಡಿಗಳನ್ನು ಕೂಡ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನಾವು ಅಕ್ಕಿಯಿಂದ ತಾಲಿಪಿಟ್ಟು ಮಾಡ್ತಾ ಇರ್ತೇವೆ, ಅದೇ ರೀತಿ ಇದನ್ನು ಊದಲನ್ನು ಕೂಡ ಬೇರೆ ಬೇರೆ ಧಾನ್ಯದ ಹಿಟ್ಟಿನ ಜೊತೆಗೆ ಮಿಶ್ರ ಮಾಡಿಕೊಂಡು ಮಿಶ್ರ ಹಿಟ್ಟಿನ ತಾಲಿಪಿಟ್ಟುಗಳನ್ನು ಮಾಡ್ಬೋದು, ದೋಸೆಗಳನ್ನು ಹಾಕ್ಕೊಳ್ಬೋದು. ಈ ರೀತಿ ಇದನ್ನು ವಿವಿಧವಾದ ಅಡುಗೆಗಳಲ್ಲಿ ಕೂಡ ನಾವು ಇವತ್ತು ಬಳಸ್ಕೋಬೋದು. ಅದ್ರ ಜೊತೆಗೆ ನಾವು ಊದಲನ್ನು ಯಾವಾಗಲೂ ಇನ್ಸ್ಟಂಟ್ ಆಗಿ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಯಾರಿಕೆಯಲ್ಲೂ ಕೂಡ ನಾವು ಬಳಸ್ಕೊಳ್ಬೋದು. ನಾವು ನೋಡ್ತಾ ಇರ್ತೀವಿ ಇವಾಗ MTR ರವೆ ಇಡ್ಲಿಗಳಿರ್ಬೋದು ಅಥವಾ ದೋಸಾ ಮಿಕ್ಸ್ಗಳಿರ್ಬೋದು, ಇವೆಲ್ಲ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಆದರೆ ನಮ್ಮ ಸಿರಿಧಾನ್ಯದಿಂದ ಬಂದಿರತಕ್ಕಂಥ ಆಹಾರ ಪದಾರ್ಥಗಳು ಇದೇ ರೀತಿಯಾಗಿ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಆಗೋದಾದರೆ ಜನರು ಆರೋಗ್ಯಕರವಾದ ಅಡುಗೆಗಳತ್ತ ವಾಲೋದಕ್ಕೆ ಯಾವುದೇ ಒಂದು ಆತಂಕ ಇರೋದಿಲ್ಲ ಅಂತ ಹೇಳಿದ್ರೆ, ಇವತ್ತು ನಾವು ಈ ಊದಲಿನಿಂದ ರವೆಯನ್ನು ಕೂಡ ತಯಾರು ಮಾಡಿಕೊಂಡು ಅದರಲ್ಲಿ ರೆಡಿ ಟು ಕುಕ್ ಉಪ್ಮಾ ಮಿಕ್ಸ್ ಅಂತೇಳಿ ಕೂಡ ನಾವು ತಯಾರು ಮಾಡ್ಬೋದು. ಅಂತ ಹೇಳಿದ್ರೆ ಅಡುಗೆಗೆ ಸಿದ್ಧವಾಗಿರ್ತಕ್ಕಂಥ ಉಪ್ಪಿಟ್ಟಿನ ಮಿಶ್ರಣ, ಅಂದರೆ ರವೆಯನ್ನು ಹಾಕಿಸ್ಕೊಳ್ಬೇಕಾಗತ್ತೆ. ಇದನ್ನು ಒಂದು ನಾವು ಗೋಧಿಯಿಂದ ಯಾವ ರೀತಿ ರವೆಯನ್ನು ತಯಾರು ಮಾಡ್ಕೊಳ್ತೇವೆ ಅದೇ ರೀತಿ ಊದಲಿನಿಂದ ರವೆ ಮಾಡಿಕೊಂಡು ಪೂರ್ತಿ 100% ಆದ್ರೂ ಮಾಡ್ಬೋದು, ಅಥವಾ ಅರ್ಧ ಒಂದು ಗೋಧಿ ಅಥವಾ ಅರ್ಧ ಊದಲನ್ನು ರವೆ ಮಿಶ್ರಣ ಮಾಡಿಕೊಂಡು ಕೂಡ ಮಾಡ್ಬೋದು. ಇದನ್ನು ರೆಡಿ ಟು ಕುಕ್ ಯಾವ ಥರ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಇದರಲ್ಲಿ ನಾವು ನಿರ್ಜಲೀಕರಣಗೊಳಿಸಿದಕ್ಕಂಥ ವಿವಿಧ ತರಕಾರಿಗಳು, ಅಂದರೆ ಈರುಳ್ಳಿ ಇರ್ಬೋದು, ಮೆಣಸಿನಕಾಯಿ ಮತ್ತು ಕ್ಯಾರೆಟು, ಇವನ್ನೇ ಬೀನ್ಸು, ಬಟಾಣಿಗಳು, ಇವನ್ನೆಲ್ಲ ನಾವು ಡಿಹೈಡ್ರೇಟ್ ಮಾಡಿ, ಅಂದರೆ ನಿರ್ಜಲೀಕರಣಗೊಳಿಸಿ ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇವನ್ನೆಲ್ಲ ಹುರಿದುಬಿಟ್ಟು ಅದರಲ್ಲಿ ಹಾಕ್ಕೊಂಡಿರಬೇಕು. ನಾವು ಜಸ್ಟ್ ಒಂದು ನೀರನ್ನು ಕುದಿಯೋದಕ್ಕೆ ಇಟ್ಟು ಅದಕ್ಕೆ ಇದನ್ನು ಹಾಕಿದರೆ ಉಪ್ಪಿಟ್ಟು ತಯಾರಾಗಬೇಕು. ಆ ರೀತಿಯಾಗಿರ್ತಕ್ಕಂಥ ಮಿಶ್ರಣಗಳನ್ನು ಕೂಡ ನಮ್ಮ ಸಿರಿಧಾನ್ಯದಿಂದ ನಾವು ತಯಾರು ಮಾಡ್ಕೊಳ್ಬೋದು, ಈ ಊದಲಿನಿಂದ ತಯಾರು ಮಾಡ್ಕೊಳ್ಬೋದು. ನಂತರ ಇದರಿಂದ ನಾವು ಅನೇಕ ಸಲ ಹಪ್ಪಳಗಳನ್ನು ನೋಡ್ತಾ ಇರ್ತವೆ, ವಿವಿಧ ರೀತಿಯ ಹಪ್ಪಳಗಳು, ಅಕ್ಕಿ ಹಪ್ಪಳ. ಅಕ್ಕಿಯನ್ನು ಯಾವಾಗಲೂ ಈ ಮಧುಮೇಹ ಇರ್ತಕ್ಕಂಥವರು ವರ್ಜ್ಯ ಅಂತೇಳಿ ಸ್ವೀಕಾರ ಮಾಡೋದನ್ನು ತ್ಯಜಿಸಿರ್ತಾರೆ. ಅಂದರೆ ಅದರಲ್ಲಿ ಇರ್ತಕ್ಕಂಥ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೇನು ಹೇಳ್ತೀವಲ್ಲ, ರಕ್ತದಲ್ಲಿ ಸಕ್ಕರೆಯನ್ನು ಏರಿಸ್ತಕ್ಕಂಥ ಅಂಶ ಹೆಚ್ಚಾಗಿ ಇರೋದ್ರಿಂದ ಅನ್ನವನ್ನು ಊಟ ಮಾಡೋದನ್ನ ಅವರು ಬಿಟ್ಟಿರ್ತಾರೆ. ಅಂಥವರಿಗೆ ಈ ಅಕ್ಕಿಯ ಬದಲಾಗಿ ಈ ಊದಲಿನಿಂದ ಮಾಡಿರ್ತಕ್ಕಂಥ ಹಪ್ಪಳಗಳಿರ್ಬೋದು, ಅನ್ನ ಇರ್ಬೋದು, ಇವೆಲ್ಲ ಅದು ಈ ಊದಲು ಮಾತ್ರ ಇದರ ಕಲರ್ ಕೂಡ ತುಂಬಾ ಬೆಳ್ಳಗೆ ಇರೋದ್ರಿಂದ ಅನ್ನಕ್ಕೆ ಅಕ್ಕಿಗೆ ಸಮೀಪ ಅಕ್ಕಿಯ ಅನ್ನ ಯಾವ ರೀತಿ ಇರುತ್ತಲ್ಲ ಅದಕ್ಕೆ ಸಮೀಪವಾಗಿರ್ತಕ್ಕಂತಹ ಒಂದು ರುಚಿ ಇರ್ಬೋದು ಅಥವಾ ಕಲರ್ ಇರ್ಬೋದು ಕಂಪ್ಯಾರಿಟಿವ್ಲಿ ಇದು ಕೂಡ ನಮಗೆ ಅಷ್ಟೇ ಒಂದು ಟೇಸ್ಟ್ ಅನ್ನು ಕೂಡ ಕೊಡುತ್ತೆ. ಸೊ ಹಾಗಾಗಿ ನಾವು ಇಂಥ ಆಹಾರವನ್ನ ತಯಾರು ಮಾಡಿಕೊಂಡು ನಮ್ಮ ದಿನನಿತ್ಯದ ಒಂದು ಆಹಾರ ಪದ್ಧತಿಯಲ್ಲಿ ಬಳಸ್ಕೊಳ್ಬಹುದು. ಇದುವರೆ ಚಿಕ್ಕವರಿಗಷ್ಟೇನಾ, ದೊಡ್ಡವರಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿ ಬಳಸ್ಕೊಳ್ಬಹುದು ನಾವು ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಲ್ಲಿ ನಾವು ಗಂಜಿಗಳನ್ನ ತಯಾರು ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಇದ್ರ ಹಿಟ್ಟಿನ ಜೊತೆಗೆ ಒಂದು ಮಾಲ್ಟೆಡ್ ಫ್ಲೂರ್ಸ್ ಯಾವ್ದಾದ್ರು ಅಂದ್ರೆ ರಾಗಿದಿರ್ಬೋದು ಅಥವಾ ಸಜ್ಜೆದಿರ್ಬೋದು ಮೊಳಕೆ ಬರೆಸಿ ಅದರಲ್ಲಿ ಮಾಡಿರ್ತಕ್ಕಂತ ಹಿಟ್ಟಿನೊಟ್ಟಿಗೆ ಈ ಹಿಟ್ಟನ್ನು ಕೂಡ ಮಿಶ್ರಣ ಮಾಡಿಕೊಂಡು ನಾವು ಗಂಜಿಯನ್ನು ತಯಾರು ಮಾಡಿಕೊಂಡು 1 ಚಮಚ 2 ಚಮಚ ಮಕ್ಕಳಿಗೂ ಕೂಡ ಕೊಡಬಹುದು ಇದನ್ನ. ನಂತರ ಈ ವಯಸ್ಸಾದವರಿಗೆ ಅಂದ್ರೆ 60ರ ನಂತರ ನಮ್ಮ ಜೀರ್ಣಶಕ್ತಿ ಕುಂದಿರುತ್ತದೆ, ಅಂಥವರಿಗೆ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರಗಳೇ ಬೇಕಾಗತ್ತೆ. ಸೊ ಅಂಥವರಿಗೆ ಮಾಲ್ಟೆಡ್ ಪ್ರಾಡಕ್ಟ್ಸ್ ಅವರಿಗೂ ಕೂಡ ಗಂಜಿ ಮಾಡಿ ಕೊಡ್ಬೋದು. ನಂತರ ಮುದ್ದೆಯನ್ನು ಕೂಡ ಮಾಡಬಹುದು, ಇದರಲ್ಲಿ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಮುದ್ದೆಯನ್ನು ಕೂಡ ನಾವು ಮಾಡಿ ಅವರಿಗೆ ಊಟ ಮಾಡೋದಕ್ಕೆ ಬಡಿಸ್ಕೊಳ್ಬಹುದು. ಈ ರೀತಿ ಅನೇಕ ಒಂದು ಆರೋಗ್ಯಕರ ಮತ್ತು ಚಿಕಿತ್ಸಾತ್ಮಕ ಗುಣಗಳನ್ನು ನಾವು ಇದರಲ್ಲಿ ನೋಡ್ತಾ ಇರ್ತೇವೆ. ಈ ಸಿರಿಧಾನ್ಯಗಳಲ್ಲಿ ಅತಿ ಹೆಚ್ಚು ನಮಗೆ ಇನ್ನೂ ಒಂದು ಲಭ್ಯ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ, ಹೆಚ್ಚಿನ ಪ್ರಮಾಣದ ಸುಣ್ಣ, ಕೊಬ್ಬು ಮತ್ತು ಫಾಸ್ಫರಸ್ ಇದೆ, ಮತ್ತು ಲಘು ಪೋಷಕಾಂಶಗಳು ಅಂದ್ರೆ ಖನಿಜಗಳು, ಕಬ್ಬಿಣ ಮತ್ತು ಸತು ಕೂಡ ಉತ್ತಮ ಪ್ರಮಾಣದಲ್ಲಿ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ನಮಗೆ ಮೂಲಭೂತವಾಗಿ ಅತಿ ಹೆಚ್ಚು ಸಿಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರತಕ್ಕಂಥದ್ದು, ಇದು ನಮಗೆ ತುಂಬಾ ವರದಾನ ಆಗಿರ್ತಕ್ಕಂಥ ಒಂದು ಅಂಶ. ಇದರಲ್ಲಿ ಕಬ್ಬಿಣಾಂಶ ಕೂಡ ಹೆಚ್ಚು ಇರೋದ್ರಿಂದ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಕಬ್ಬಿಣಾಂಶದಿಂದ ಬರ್ತಕ್ಕಂಥ ಒಂದು ಅನೇಮಿಯಾ ಅಂತ ಏನು ಹೇಳ್ತೀವಿ, ರಕ್ತಹೀನತೆ, ಅದನ್ನ ತಡೆಗಟ್ಟೋದಕ್ಕೂ ಕೂಡ ಈ ಆಹಾರ ನಮಗೆ ಒಳ್ಳೆಯದಾಗತ್ತೆ. ಮತ್ತು ಆಧುನಿಕ ಜೀವನ ಶೈಲಿಯಿಂದ ನಮಗೆ ಅನೇಕ ರೋಗಗಳು ಇವತ್ತು ಬರ್ತಾ ಇದ್ದಾವೆ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಲ್ಲ, ಮಧುಮೇಹ ಇರ್ಬೋದು, ನಂತರ ಹೃದಯದ ತೊಂದರೆಗಳಿರ್ಬೋದು, ಅತಿಯಾದ ಬೊಜ್ಜುತನ, ಇಂತಹ ರೋಗಗಳಿಗೆ ಈ ಇದು ಒಂದು ಉತ್ತಮವಾದ ಆಹಾರ ಕ್ರಮ. ಇದನ್ನ ವಾರದಲ್ಲಿ 7 ದಿನ ಬಳಸ್ಬೇಕಂತ ಹೇಳಿದ್ರೆ ತೊಂದರೆ ಇಲ್ಲ, ವಾರದಲ್ಲಿ 2-3 ದಿನ ಆದ್ರೂ ನಿಮ್ಮ ಒಂದೊತ್ತಿನ ಊಟದಲ್ಲಿ ಇದನ್ನ ನಾವು ಅಳವಡಿಸ್ಕೊಂಡಿದ್ದೇ ಆದ್ರೆ ತುಂಬಾ ಉತ್ತಮವಾದ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಾಗತ್ತೆ. ನಂತರ ಇದು ಕೂಡ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಕೂಡ ಇದನ್ನ ಅಳವಡಿಕೆ ಮಾಡೋದಕ್ಕೆ ಸರ್ಕಾರದ ನಿಟ್ಟಿನಲ್ಲೂ ಕೂಡ ಒಂದು ಕ್ರಮವನ್ನು ಕೈಗೊಳ್ಬೇಕಾಗತ್ತೆ. ಯಾಕಂದ್ರೆ ನಮಗೆ ಇವಾಗ ಸೊಸೈಟಿನಲ್ಲಿ ಸಿಗ್ತಕ್ಕ ಇರತಕ್ಕಂಥದ್ದು BPL ಕಾರ್ಡ್ ಇರೋರಿಗೆ ಯಾವ ರೀತಿ ನಾವು ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ, ಅದೇ ತರ ನಮ್ಮಲ್ಲಿ ನಮ್ಮ ಏರಿಯಾದಲ್ಲಿ ಯಾವ ಒಂದು ಸಿರಿಧಾನ್ಯವನ್ನು ಬೆಳೀತಾ ಇರ್ತಾರೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಕೆಲಸ ಆಗಬೇಕಾಗಿದೆ. ಹಂಗಾದಾಗ ಕೆಳವರ್ಗದಿಂದ ಹಿಡಿದು ಮೇಲ್ವರ್ಗದವರೆಗೂ ಜನಗಳು ಕೂಡ ಇದನ್ನ ಬಳಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಂತರ ಈ ಸಂಸ್ಕರಣಾ ಘಟಕಗಳು, ಫಸ್ಟ್ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಂಸ್ಕರಣಾ ಘಟಕಗಳು. ಈ ಊದಲನ್ನು ಸಂಸ್ಕರಣೆ ಮಾಡತಕ್ಕಂಥ ಘಟಕಗಳು ಯಾವ ಹಳ್ಳಿಗಳಲ್ಲಿ ಅಥವಾ ಯಾವ ತಾಲೂಕಿನಲ್ಲಿ ಹೆಚ್ಚಾಗಿ ಈ ಬೆಳೆಯನ್ನು ಬೆಳೀತಾ ಇರ್ತಾರೆ ಅಂತಹ ಏರಿಯಾದಲ್ಲಿ ಒಂದನ್ನು FPOಗಳ ಮುಖಾಂತರ ಒಂದು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಅದನ್ನು ಸಂಸ್ಕರಣೆ ಮಾಡಿದ್ದೇ ಆದರೆ ಅಲ್ಲಿ ಲೋಕಲ್ ಇರತಕ್ಕಂಥ ಜನಗಳಿಗೆ, ರೈತರಿಗೆ ಒಂದು ಉದ್ಯೋಗನೂ ಅವಕಾಶ ಆಗುತ್ತೆ. ನಂತರ ಆಹಾರ ಪದ್ಧತಿಯನ್ನು ಸುಧಾರಿಸಿದಂತಹ ಒಂದು ಕೆಲಸ ಕೂಡ ಅಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಈ ಊದಲು ಇರ್ಬೋದು ಅಥವಾ ಇನ್ನೂ ಅನೇಕ ಸಿರಿಧಾನ್ಯಗಳಿರ್ಬೋದು, ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಹಾಸುಹೊಕ್ಕಾಗಿ ಹೋದಾಗ ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಜೀವನ ಶೈಲಿ ಇರ್ಬೋದು ಮತ್ತು ನಮ್ಮ ಯೋಚನಾ ಶಕ್ತಿಗಳಿರ್ಬೋದು, ಈಗೇನು ನಮಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನು ಬರ್ತಾ ಇದೆ ಅದನ್ನು ತಡೆಗಟ್ಟುವಲ್ಲಿ ಇವು ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯ ಊದಲು ಮೌಲ್ಯವರ್ಧನೆ ಮತ್ತು ಅದರ ಸೇವನೆಯಿಂದ ದೇಹಕ್ಕೆ ದೊರೆಯುವ ಪೋಷಕಾಂಶಗಳು ಕುರಿತು ಲಿಂಗಸುಗೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದ ಡಾ. ವಾಣಿಶ್ರೀ ಅವರಿಂದ ಮಾಹಿತಿಯನ್ನ ಕೇಳಿದರೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಮುಧೋಳ್ ಎಣ್ಣೆಕಾಳು ಮತ್ತು ಸಿರಿಧಾನ್ಯ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿ ಸಂಜಯ್ ಸಿಂಗ್ ರಾಜಪೂತ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತು ನಮ್ಮ ಜೊತೆ ಸಂಜಯ್ ಸಿಂಗ್ ರಜಪೂತ್ ಅಂತೇಳಿ, ಇವರು ಮುಧೋಳ್ ಆಯಿಲ್ ಸೀಡ್ಸ್ ಆ್ಯಂಡ್ ಮಿಲೆಟ್ಸ್ ಫಾರ್ಮರ್ ಪ್ರೊಡ್ಯೂಸರ್ಸ್ ಕಂಪ್ನಿಯ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಡೆದಂಥ ಒಂದು ಸಿರಿಧಾನ್ಯ ಸಮಾವೇಶದಲ್ಲಿ ಭಾಗವಹಿಸಿದ್ರು, ಇವರೊಂದು ಸ್ಟಾಲನ್ನು ಹಾಕೊಂಡಿದ್ರು. ಮುಖ್ಯವಾಗಿ ಇವತ್ತು ನಮ್ಮ ರೈತರಿಗೆ ಯಾವ ರೀತಿ ಕಂಪ್ನಿಯನ್ನು ಪ್ರಾರಂಭ ಮಾಡಿದರು, ಜೊತೆಗೆ ಎಷ್ಟು ಜನ ಸದಸ್ಯರಿದ್ದಾರೆ, ಹಾಗೆ ಕಂಪ್ನಿಯಿಂದ ಏನು ಒಂದು ರೈತರಿಗೆ ಉಪಯೋಗ ಆಗ್ತಾ ಇದೆ, ಏನೇನು ಒಂದು ಸಿರಿಧಾನ್ಯಗಳನ್ನು ರೈತರಿಂದ ಖರೀದಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಂಜಯ್ ಸಿಂಗ್ ಅವರು ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಸಂಜಯ್ ಸಿಂಗ್ ಅವರು ಹೇಳಿ, ನಿಮ್ಮ ಕಂಪ್ನಿ ಬಗ್ಗೆ ಡಿಟೇಲ್ ಆಗಿ ಯಾವಾಗ ಪ್ರಾರಂಭ ಆಯಿತು, ಏನು ಕಾರ್ಯಕ್ರಮ ನಡೀತಾ ಇದೆ, ಹೇಗೆ ಖರೀದಿ ಮಾಡ್ತೀರಿ, ಪ್ರೊಸೆಸಿಂಗ್ ಹೇಗೆ ಮಾಡ್ತಾ ಇದ್ದೀರಿ, ಮಾರಾಟ ವ್ಯವಸ್ಥೆ ಹೇಗಿದೆ, ಸ್ವಲ್ಪ ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಹಂಚಿಕೊಡಿ. ನಮಸ್ಕಾರ ಸರ್, ನಮ್ಮ ಹೆಸರು ಸಂಜಯ್ ಸಿಂಗ್ ರಜಪೂತ್ ಅಂತ, ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಮುಧೋಳ್ ಆಯಿಲ್ ಸೀಡ್ ಆ್ಯಂಡ್ ಮಿಲೆಟ್ಸ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಕೋವಿಡ್ ಟೈಮ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ಕೋವಿಡ್ ಅಂದರೆ 5 May 2021. ಅವಾಗ 5 ಡೈರೆಕ್ಟರು 5 ಪ್ರಮೋಟರ್ ಅಂತ ಆಯ್ಕೆ ಮಾಡಿಕೊಂಡು ಕಂಪ್ನಿನ ಸ್ಟಾರ್ಟ್ ಮಾಡಿದ್ವಿ. ಇದ್ರ ಉದ್ದೇಶ ಏನಂದರೆ ರೈತರಿಗೆ ನಿಜವಾಗಿ ಬೆಲೆ ಸಿಗ್ತಾ ಇಲ್ಲ, ನೈಜವಾಗಿ ಬೆಲೆ ಸಿಗ್ತಾ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಯಾರೇ ಪ್ರಾಡಕ್ಟ್ ತಯಾರು ಮಾಡಿದ್ರು ಅವರೆಲ್ಲರೂ ರೇಟನ್ನ ಅವರಾಗೆ ಫಿಕ್ಸ್ ಮಾಡ್ತಾರೆ, ಆದರೆ ರೈತರು ಅವ್ರದೇ ಬ್ರ್ಯಾಂಡಲ್ಲಿ ಅವ್ರದೇ ಒಂದು ದರ ನಿಗದಿ ಮಾಡುವಂಥ ವ್ಯವಸ್ಥೆ ಇರೋದು ಈ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಅನ್ನೋದನ್ನು ಮನಗಂಡು ಈ ಸಂಸ್ಥೆಯನ್ನು ನಾವು ಕಟ್ಟಿದ್ದೀವಿ. ಇವಾಗ ನಾವು ರೈತರಿಗೆ ನಾವು ಅಗ್ರಿ ಇನ್ಪುಟ್ಸ್ನ ಕೊಡ್ತಾ ಇದ್ದೀವಿ ಕಡಿಮೆ ದರದಲ್ಲಿ, ಮತ್ತು ರೈತರು ಬೆಳೆದಂಥ ಬೆಳೆನ ನಾವೇ ಡೈರೆಕ್ಟಾಗಿ ಖರೀದಿ ಮಾಡಿ ಡೈರೆಕ್ಟ್ ಸೇಲ್ ಮಾರಾಟ ಮಾಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ನಾವೇ ಅವಕ್ಕೆ ವ್ಯಾಲ್ಯೂವೇಡಿಷನ್ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ಆ ಥರ ಅಂದರೆ ಅದಕ್ಕೆ ಪ್ರೊಸೆಸಿಂಗ್ ಮಾಡೋದು, ಗ್ರೇಡಿಂಗ್ ಮಾಡೋದು, ಸ್ಟೋನ್ಸ್ ಎಲ್ಲ ಕ್ಲೀನಿಂಗು, ನೀಟಾಗಿ ಒಂದು ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡೋದು. ಆದರೆ ರೈತರಿಗೆ ಏನಾಗ್ತಾ ಇದೆ ಅಂದರೆ, ಇವಾಗ ಬೆಳೆ ಬೆಳೀತಾರೆ, ಬೆಳೆ ಬೆಳಿಬೇಕಾದ್ರೆ ಕೆಲವೊಂದಿಷ್ಟು ಎಲ್ಲ ಬೆಳೆಗಳಿಗೂ ಒಂದಿಷ್ಟು ನಿಗದಿತವಾದ ಸಮಯ ಇದೆ. ಯಾವ ಥರ ಅಂದರೆ, ಈಗ ಗೋವಿನ ಜೋಳ ಹಾಕಿದ್ರೆ 4 ಬರುತ್ತೆ, ಸೋಯಾಬೀನ್ ಹಾಕಿದ್ರೆ 3.5 ಬರುತ್ತೆ, ಕಬ್ಬು ಹಾಕಿದ್ರೆ 12 ಬರುತ್ತೆ, ಅರಿಶಿನ ಹಾಕಿದ್ರೆ 8 ಬರುತ್ತೆ. ಇಷ್ಟು ಲೆಂತಿ ಪ್ರೊಸೆಸ್ ಇರೋದ್ರಿಂದ ಅವಾಗ ರೇಟಿಗೆ ಅವ್ರಿಗೂ ಕಮಿಟ್ಮೆಂಟ್ ಆಗೋಕ್ಕಾಗ್ತಾ ಇಲ್ಲ. ಆದರೆ ಪ್ರೊಸೆಸ್ಸು ಮತ್ತು ಪ್ರಾಡಕ್ಟ್ನ ವ್ಯಾಲ್ಯೂವೇಡಿಷನ್ ಮಾಡೋಕ್ಕೆ 15-20 ಟೈಮ್ ಸಾಕು. ಅಷ್ಟರಲ್ಲೇ ಇದಕ್ಕಿಂತ ಡಬಲ್ ಮಾರ್ಜಿನ್ನ ಇಂಟ್ರೊಡ್ಯೂಸರ್ ಮಾಡ್ತಾ ಇರ್ತಾರೆ ಯಾರೋ ಮ್ಯಾನುಫ್ಯಾಕ್ಚರರ್ಸು. ಆದರೆ ಮುಧೋಳ್ FEOದಿಂದ ನಾವು ಅದನ್ನು ವ್ಯಾಲ್ಯೂವೇಡಿಷನ್ ಮಾಡಿ ಮಾರಾಟ ಮಾಡೋದ್ರಿಂದ ಒಳ್ಳೆ ದರ ಸಿಗುತ್ತೆ ಅನ್ನೋ ಅನುಭವದಿಂದ ನಾವು ಈಗ ಮನಗಂಡಿದ್ದೀವಿ. 1 ಮೇಲಾಯಿತು, ಒಂದೂವರೆ ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀವಿ. ಒಳ್ಳೆ ಬಿಸ್ನೆಸ್ ಇದೆ. ಆದರೆ ರೈತರಿಗೆ ಇದ್ದದ್ದು, ರೈತರು ಫಸ್ಟ್ ಕೇಳೋದು ನಾವು FEO ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ನಮಗೇನು ಲಾಭ ಅಂತ ಕೇಳ್ತಾರೆ. ಹುಟ್ಟಿದ ಮಗು ಯಾವಾಗಲೂ ಕುಸ್ತಿ ಆಡೋಕ್ಕಾಗಂಗಿಲ್ಲಲ್ಲ, ಸ್ವಲ್ಪ ಟೈಮ್ ತೊಗೊಳ್ತೈತಿ ಅಂತ ಹೇಳಿ ನಾವು ರಿಜಿಸ್ಟ್ರೇಷನ್ ಮಾಡಿ ಒಳ್ಳೆ ಅನುಭವ ಇದೆ ಸರ್. ಇದು ಆ್ಯಕ್ಚುಲಿ 2014 FEO ಕಾರ್ಯಕ್ರಮ ನಡೆಸ್ತಾ ಇದ್ರೂ ಯಾರೂ ಇದರದ್ದು ಅನುಭವ ಕೊರತೆ ಇದು ಸರಿಯಾಗಿ ರೈತರಿಗೆ ಮಾಹಿತಿ ಇಲ್ಲದೇನೋ ನಿಧಾನವಾಗಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಆದರೆ ಇತ್ತಿತ್ತಲಾಗಂತೂ COVID-19 ಬಂದ ಕೂಡಲೇ ಒಂಥರ ರೆವಲ್ಯೂಷನ್ ಬಂದಂಗೆ ಆಗಿಬಿಡ್ತು. ಯಾಕಂದ್ರೆ ಮಾರ್ಕೆಟು ಚೇಂಜ್ ಆಯಿತು, ಮೆಂಟಾಲಿಟಿನೂ ಚೇಂಜ್ ಆಯಿತು, ಹೆಲ್ತ್ ಕಾನ್ಸಸ್ಸು ಬಂದಿದ್ರಿಂದ ಒಳ್ಳೆ ಪ್ರಾಡಕ್ಟ್ನ ಜನರಿಗೆ ಮತ್ತು ರೈತರಿಗೆ ಒಳ್ಳೆ ಬೆಲೆನ ಕೊಡಿಸ್ತಾ ಇದ್ದೀವಿ ಅಂತ ಒಂದು ಹೆಮ್ಮೆ ಇದೆ ಸರ್. ನಿಮ್ಮ ಒಂದು ಏನು ರೈತ ಉತ್ಪಾದಕ ಕಂಪನಿ ಮುಧೋಳ್ ಆಯಿಲ್ ಸೀಡ್ಸ್ ಆ್ಯಂಡ್ ಮಿಲೆಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಎಲ್ಲಿ ಮಂಟೂರಲ್ಲಿ ಕೆಲಸ ಮಾಡ್ತಿದೆ? ಮುಧೋಳ್ ತಾಲೂಕು ಮಂಟೂರಲ್ಲಿದೆ ಸರ್. ಈಗ ಮುಖ್ಯವಾಗಿ ಆಯಿಲ್ ಸೀಡ್ಸ್ ಅಂತ ಹೇಳಿ ತಾವು ಇಟ್ಕೊಂಡಿರಿ, ಏನು ಎಣ್ಣೆಯನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ? ಗ್ರೌಂಡ್ನಟ್ ಆಯಿಲು, ಸನ್ಫ್ಲವರ್ ಅವರು, ಸೈಫಾವಲ್ ಅವರು ಎಲ್ಲ ಆಯಿಲ್ನ ನಾವು ಪ್ರೊಡ್ಯೂಸ್ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಹೇಗೆ ರೈತರು ಬೆಳೆದಂತ ಎಣ್ಣೆ ಕಾಳುಗಳನ್ನು ಖರೀದಿ ಮಾಡ್ತೀರಾ ನೀವು? ಹೇಗೆ ಎಣ್ಣೆ ಕಾಳುಗಳನ್ನು ನೇರವಾಗಿ ಖರೀದಿ ಮಾಡಿ ಅದನ್ನು ಪ್ರೊಸೆಸ್ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಯಾವ ದರದಲ್ಲಿ ರೈತರಿಂದ ಎಣ್ಣೆ ಕಾಳು, ಉದಾಹರಣೆ ಅಂದರೆ ಶೇಂಗಾವನ್ನು ಯಾವ ದರದಲ್ಲಿ ರೈತರಿಂದ ಖರೀದಿ ಮಾಡ್ತೀರಿ, ಜೊತೆಗೆ ಅದರಿಂದ ಬಂದಂಥ ಎಣ್ಣೆಯನ್ನು ಯಾವ ರೀತಿ ದರದಲ್ಲಿ ಮಾರುಕಟ್ಟೆ ಮಾಡ್ತೀರಿ? ಸರ್, ಈಗ ಮಾರ್ಕೆಟ್ ರೇಟ್ಗಿಂತ ಒಂದು 50-60 ರೂಪಾಯಿ ಹೆಚ್ಚಿನ ರೇಟಲ್ಲಿ ಖರೀದಿ ಮಾಡ್ತೀವಿ ಸರ್. ಅದು ಒಳ್ಳೆ ಅದರದ್ದು ಬೈ ಪ್ರಾಡಕ್ಟ್ನ ಒಳ್ಳೆ ರೇಟಿಗೆ ಮಾರೋದ್ರಿಂದ ನಾವು ಆಯಿಲ್ನ ಕಡಿಮೆ ರೇಟಲ್ಲೂ ಮಾರಾಟ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಮಾಡ್ತಾ ಇದ್ದೀವಿ. ಹೇಗೆ ನೀವು ಈ ಸದ್ಯದಲ್ಲಿ ನಿಮ್ಮ ಶೇಂಗಾ ಎಣ್ಣೆಯನ್ನು ಹೇಗೆ ಮಾರಾಟ ಮಾಡ್ತಾ ಇದ್ದೀರಿ, ರೇಟ್ ಹೇಗೆ? ಶೇಂಗಾ ಎಣ್ಣೆ ದರ ಈಗ ನಮ್ಮ ಹತ್ರ 250 ರೂಪಾಯಿ KG ಇದೆ ಸರ್. ಹೇಗೆ ಪರಿಶುದ್ಧವಾದಂತ ಎಣ್ಣೆ ಅಂದ್ರೆ ಫಿಲ್ಟರ್ ಆದಂತ? ಫಿಲ್ಟರ್ ಆಗಿರಲ್ಲ, ಫಿಲ್ಟರ್ ಆಗಿರಲ್ಲ, ಡೈರೆಕ್ಟ್ ಆಗಿ. ನಿಮ್ದು ಕೋಲ್ಡ್ ಪ್ರೆಸ್ ಅಥವಾ ಹೇಗೆ? ಕೋಲ್ಡ್ ಪ್ರೆಸ್ ಆಯಿಲ್. ಏನೇನು ಎಣ್ಣೆ ಕಾಳುಗಳು ಲಭ್ಯತೆ ಬೆಳೀತಾರೆ ರೈತರಲ್ಲೆಲ್ಲ? ನಮ್ಮ ಏರಿಯಾದಲ್ಲಿ ಸೋಯಾಬೀನ್ ಬರಿತಾ ಇದ್ದಾರೆ, ಶೇಂಗಾ ಬೆಳೀತಾ ಇದ್ದಾರೆ, ಗ್ರೌಂಡ್ ನಟ್ಟು, ಸೋಯಾಬೀನ್ ಮತ್ತು ಸನ್ಫ್ಲವರು. ಕುಸುಬೆ ಎಣ್ಣೆಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ, ಕುಸುಬೆ ಸಿಗ್ತಾ ಇದೆ ನಿಮ್ಮ ಭಾಗದಲ್ಲೆಲ್ಲ ರೈತರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಬೆಳಿಲಿಕ್ಕೆಲ್ಲ? ಕುಸುಬೆ ನಮ್ಮ ಹತ್ರ ಬೆಳೆಯಲ್ಲ, ಕುಸುಬೆನ ಇತ್ತಾಗ ಧಾರವಾಡ ಸೈಡು ಮತ್ತು ಅಣ್ಣಿಗೇರಿ ಗದಗ ಸೈಡ್ ಬೆಳೀತಾ ಇದ್ದಾರೆ. ಅವ್ರ ಕಡೆಯಿಂದ ನಾವು ಕುಸುಬೆ ಖರೀದಿ ಮಾಡಿ ಇಲ್ಲಿ ಆಯಿಲ್ ಕೋಲ್ಡ್ ಪ್ರೆಸ್ ಆಯಿಲ್ ಅಲ್ಲಿ ಆಯಿಲ್ ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ವಿ. ಈಗ ರೈತ ಉತ್ಪಾದಕ ಕಂಪನಿ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು ನಿಮ್ದು? ಎಷ್ಟು ಜನ ಸದಸ್ಯರು ಇದ್ರಿ? ನಿಮ್ಮ ಒಂದು ಕಂಪನಿಯನ್ನ ಪ್ರಾಯೋಜಕರು ಯಾರು? ನಮ್ಮ ಒಂದು ಕಂಪನಿಯ ಪ್ರಾಯೋಜಕರು ಅಂದ್ರೆ IIMR ಅಂತ ಇದೆ ಸರ್, IIMR ICAR ಇದ್ದಾರೆ. ಮತ್ತೆ ಇದನ್ನ 2021 ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ನಿಮ್ಮ ಕಂಪನಿ ಒಂದು ಬಿಸ್ನೆಸ್ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗಿದೆ, ಎಷ್ಟು ಪ್ರತಿ ವರ್ಷ ಎಷ್ಟು ಟರ್ನ್ ಓವರ್ ಮಾಡ್ತಾ ಇದ್ದೀರಿ? ಲಾಸ್ಟ್ ಇಯರ್ ನಾವು 21 ಲಕ್ಷ ಟರ್ನ್ ಓವರ್ ಮಾಡಿದ್ದೀವಿ. ಹೇಗೆ ಕಂಪನಿಗೆ ನಿಮಗೆ ಏನು ಪ್ರಾಯೋಜಕರಿಂದ ಏನು ಸಹಾಯ ಸಿಗ್ತಾ ಇದೆ? ಪ್ರಾಯೋಜಕರಂದ್ರೆ ಇದು ಪ್ರಾಯೋಜಕರ ಅಂದ್ರೆ 3 ವರ್ಷ ಪ್ರಾಯೋಜಕತ್ವ ಅಂದ್ರೆ ಇದು 3 ವರ್ಷ ಕಂಪನಿನ ಸಾಕಿ ಸಲುವುತ್ತೆ. ಯಾಕಂದ್ರೆ ಇಲ್ಲಿ CEO ಅಕೌಂಟೆಂಟ್ ಅವ್ರ ಸ್ಯಾಲ್ರಿ ಬಂದ್ಬಿಟ್ಟು, ಆಮೇಲೆ ಆಫೀಸ್ ರೆಂಟ್ ಇದೆಲ್ಲಾನು ಪ್ರಾಯೋಜಕರು ಪೇ ಮಾಡ್ತಾರೆ. ನಾವು ಸಂಸ್ಥೆಯಿಂದ ಸೇರ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ. 1,000, 1,500, 2,000 ಮೂರು ಕ್ಯಾಟಗರಿಯಲ್ಲಿ ಸೇರ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ. ಅದೇ ಫಂಡ್ ಅದೇ ಸೇಮ್ ಅಮೌಂಟ್ ನ ನಮಗೆ SFSC ಅಂತ ಫಂಡ್ ಸೇಮ್ ಅಮೌಂಟ್ ಸಿಗ್ತಾ ಇದೆ, ಅಷ್ಟೇ ಅಮೌಂಟ್ ಸಿಗುತ್ತೆ. ಈಗ 1,000 ರೂಪಾಯಿ ರೈತರು ಕೊಟ್ರೆ 1,000 ರೂಪಾಯಿದವ್ರು 10,000 ಜನ ಆದ್ರೆ 10 ಲಕ್ಷ ಆಗುತ್ತೆ. ಅದೇ 10 ಲಕ್ಷ ಸೇಮ್ ಅಮೌಂಟ್ ನ SFSC ಅಂತ ಸಿಗುತ್ತೆ. ಪ್ರಾಯೋಜಕರಲ್ಲ, SFA ಪ್ರಾಯೋಜಕರು ನಮಗೆ ಪೇಮೆಂಟ್ ರೂಪಲ್ಲಿ ಕೊಡ್ತಾ ಇದ್ದಾರೆ. 3 ವರ್ಷ ಅವರೇ ಇದನ್ನ ಸಂಸ್ಥೆನ ಸಾಕಿ ಸಲ್ತಾರೆ. 3 ವರ್ಷ ಆದ ಕೂಡಲೇ ಇದನ್ನ ಒಂದು ಹಂತಕ್ಕೆ ಬಂದಿರುತ್ತೆ, ಅವಾಗ ಇದೇ ಸಂಸ್ಥೆಯಿಂದ ಡೈರೆಕ್ಟರ್ಸ್ ಎಲ್ಲಾರು ಅದನ್ನ ಮುಂದೆ ನೋಡ್ಕೊಂಡು ಹೋಗ್ಬೋದು ಅನ್ನೋ ಯೋಚನೆ ಇದೆ. ಎಷ್ಟು ಜನ ಸದಸ್ಯರು ಇದ್ದಾರೆ ಈಗ ನಿಮ್ಮ ಸದ್ಯದಲ್ಲಿ? ನಿಮ್ಮ ಗುರಿ ಎಷ್ಟಿದೆ, ಎಷ್ಟು ಸದಸ್ಯರು ಮಾಡ್ಬೇಕಂತೆ? ನಮ್ಮ ಶೇರ್ ಹೋಲ್ಡರ್ಸು ಈಗಾಗ 260 ಜನ ಇದ್ದಾರೆ. ಅವ ನಮ್ಮ ಮೆಂಬರ್ಸು 10 ಜನ ಡೈರೆಕ್ಟರ್ಸ್ ಇದ್ದಾರೆ. ಆಮೇಲೆ ನಮ್ಮ ಗುರಿ 750 ಮಾಡ್ಬೇಕಂತ ಇದೆ ಶೇರ್ಸ್ ಲಾಸ್ಟ್, ಇಲ್ಲಾಂದ್ರೆ 1,000 ಮೆಂಬರ್ಸ್ ಮಾಡಿ ಶೇರ್ ಕ್ಲೋಸ್ ಮಾಡ್ಬೇಕಂತ ಪ್ಲಾನ್. ಹೇಗೆ ಸದಸ್ಯರಾಗಲಿಕ್ಕೆ ಜನ ರೈತರು ಮುಂದೆ ಬರ್ತಾ ಇದ್ದಾರೆ ನಿಮ್ಮ ಕಂಪ್ನಿಗೆ? ಸರ್ ಮುಂದೆ ಬರ್ತಾ ಇಲ್ಲ, ಆದರೆ ಅವರಿಗೆ ನಾಲೆಡ್ಜ್ ಕೊಡಬೇಕಾಗಿದೆ ಅಷ್ಟೇ. ತಿಳುವಳಿಕೆ ಕಡಿಮೆ ಇರೋದ್ರಿಂದ ಇದಾಗ್ತಾ ಇದೆ. ಆದರೆ ಹೇಳಿದಾಗ ಅವರಿಗೆ ನಾವು ಮನದಟ್ಟವಾಗಿ ಹೇಳೋದಾಗ ಅವರಾಗೆ ವ್ಯಾಲೆಂಟಿಯರಾಗಿ ಬರ್ತಾ ಇದ್ದಾರೆ. ನೀವು ನಿಮ್ಮ ಒಂದು ರೈತ ಉತ್ಪಾದಕ ಕಂಪ್ನಿ CEO ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಏನಿಸ್ತದೆ ನಿಮಗೆ? ಖಂಡಿತ ಇದು ರೈತರಿಗೆ ಒಳ್ಳೆ ರೀತಿಯಿಂದ ಉತ್ಪಾದಕ ಕಂಪ್ನಿಗಳು ಉಪಯೋಗ ಆಗ್ತಾ ಇದ್ದಾವಂತೀರಾ? ಸಾರ್ವಜನಿಕರಿಗೂ ಒಳ್ಳೆ ಗುಣಮಟ್ಟದ ಒಂದು ಏನು ಪ್ರಾಡಕ್ಟ್ಗಳು ಸಿಗಲಿಕ್ಕೆ, ಸಿರಿಧಾನ್ಯಗಳಿರ್ಬೋದು, ಇವತ್ತು ಅಡುಗೆ ಎಣ್ಣೆ ಇರ್ಬೋದು, ಒಳ್ಳೆ ರೀತಿಯಿಂದ ಮಾಡಿ ಕೊಡಬಹುದು ಉತ್ಪಾದಕ ಕಂಪ್ನಿಗಳು ಅಂತ ಅನಿಸ್ತದೆ ನಿಮಗೆ? ಹಾಂ ಅನಿಸುತ್ತೆ ಸರ್, ನಿಜವಾಗ್ಲೂ ಅನಿಸುತ್ತೆ. ಯಾಕಂದ್ರೆ ನನಗೀಗ 40 ವರ್ಷ, 30-35 ವರ್ಷ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ನಮ್ದು ಓನ್ ಆಗಿ ನಮ್ದು ಫರ್ಟಿಲೈಸರ್ ಶಾಪ್ ಇದೆ. ಅಂದ್ರೆ ಅಗ್ರಿ ಇನ್ಪುಟ್ಸ್ ಬೇಸ್ಡ್ ಫರ್ಟಿಲೈಸರ್ ಶಾಪ್ ಇರೋದ್ರಿಂದ ನಮಗೆ ರೈತರ ಜೊತೆ ಒಡನಾಟ ಇದೆ ಸರ್, 30-35 ವರ್ಷದ್ದು. ಅವಾಗ ರೈತರಿಗೆ ನಾವು ಮಟೀರಿಯಲ್ ಕೊಡೋದು ಗೊತ್ತಿದೆ ನಮಗೆ. ರೈತ ಖರೀದಿ ಮಾಡ್ತಾನೆ, ಆದರೆ ಬೇರೆ ಕಡೆ ಎಲ್ಲಿದ್ದೋ ಮಟೀರಿಯಲ್ ಬೀಜ ಗೊಬ್ಬರ ತಂದು ಹಾಕಿ ಬೆಳೆ ಬೆಳೀತಾನೆ, ಆದರೆ ಮಾರ್ಕೆಟಿಂಗ್ ಅವನಿಗೆ ಸಿಗ್ತಾ ಇಲ್ಲ. ಮಾರ್ಕೆಟಿಂಗಲ್ಲೇ ಅವನು ಫೇಲ್ ಎಡುತ್ತಾ ಇರೋದು ಅಲ್ಲೇ ನಿಜವಾಗ್ಲು. ಯಾಕಂದ್ರೆ ಬೆಳೆ ಬೆಳೆದಿರ್ತಾನೆ, ಮಾರ್ಕೆಟಿಂಗ್ ಸ್ಟ್ರಾಟಜಿನೇ ಬೇರೆ ಇರುತ್ತೆ, ಪ್ರೊಡ್ಯೂಸಿಂಗ್ ಸ್ಟ್ರಾಟಜಿ ಬೇರೆ ಇರ್ತೈತೆ. ಕಾರಣ ಏನಂದ್ರೆ ಮಾರ್ಕೆಟ್ ಮಾಡ್ಬೇಕಾದ್ರೆ ಅವನು ಬೆಳೆ ಬೆಳಿಬೇಕಾದಾಗ ಆಗೋ ತೊಂದರೆ ಮಾರ್ಕೆಟಲ್ಲಿ ಅವನು ಬಂದಾಗ ಫೇಸ್ ಮಾಡೋಕ್ಕೆ ಅವನಿಗೆ ಆಗಂಗಿಲ್ಲ. ಕಾರಣ ಏನಂದ್ರೆ ಒಂದು ಉಳ್ಳಾಗಡ್ಡಿನ ಬೆಳೀತಾರೆ, 3-3.5 ತಿಂಗಳಾಗುತ್ತೆ ಅದಕ್ಕೆ ರೋಗ ರುಜಿನ ಇವೆಲ್ಲ ನೋಡ್ಕೊಂತ ಬೆಳೆ ಬೆಳಿಬೇಕಾದ್ರೆ ಅವನಿಗೆ ತೊಂದರೆ ಆಗಿರುತ್ತೆ. ಮಾರ್ಕೆಟ್ಗೆ ತಂದು ಕೂಡಲೇ ಉಳ್ಳಾಗಡ್ಡಿ ನೋಡ್ರಿ 10 ರೂಪಾಯಿ KG, 20 ರೂಪಾಯಿ KG, ಒಂದೇನೋ 40 ರೂಪಾಯಿ KG ಹೇಳಿದಾಗ ಕಸ್ಟಮರ್ ಏನು ಮಾಡ್ತಾನೆ, ಕಡಿಮೆ ರೇಟಿಗೆ ಕೇಳ್ತಾನೆ. ಕೇಳಿದಾಗ ಅವ್ರಿಗೆ ಒಂದು ಸ್ವಲ್ಪ ಬೇಜಾರು ಅನಿಸ್ಬಿಡುತ್ತೆ, ಅಲ್ಲ ನಾ 3-3.5 ತಿಂಗಳು ಹಾಕಿ ಬೆಳೆ ಬೆಳೆದೀನಿ, ನನಗೆ ಯಾರು ಇದನ್ನು ಅದನ್ನೇನು ನೋಡ್ತಾ ಇಲ್ಲ, ನಾನು 40 ರೂಪಾಯಿ KG ಕೊಟ್ಟರು ನನಗೆ ಲಾಸ್ ಐತಿ, ಆದರೂ ನನಗೆ ಇನ್ನೂ ಕಡಿಮೆ ಮಾಡಂತಲ್ಲ ಅವನು ಇಂಟೆನ್ಷನ್ದಾಗ ಅವರು ಸೋತ ಹೋಗ್ಬಿಡ್ತಾನೆ. ಆದ್ರೆ ಮಾರ್ಕೆಟಿಂಗ್ನಾಗ ಪೇಷನ್ಸ್ ಬೇಕು. ಬೆಳೆ ಬೆಳಿಬೇಕಾದ್ರೆ ಎಷ್ಟು ಪೇಷನ್ಸ್ ತೊಗೊಂಡಿದ್ದಾರೆ, ಅದ್ರಾಗ ಒಂದು 15 ದಿನ ಅದು ಮಾರಾಟ ಮಾಡಬೇಕಾದ್ರೆ ಒಂದು 10 ನಿಮಿಷ ಕಸ್ಟಮರ್ ಜೊತೆಗೆ ಅಂದರೆ ಗ್ರಾಹಕರ ಜೊತೆಗೆ ಸ್ವಲ್ಪ ಪೇಷನ್ಸ್ ನಿಂತರ ಮಾತಾಡಿದ್ರೆ ಅದು 100% ವರ್ಕೌಟ್ ಆಗುತ್ತೆ. ನಿಮ್ಮ ಉತ್ಪಾದಕ ಕಂಪ್ನಿ ರೈತ ಉತ್ಪಾದಕ ಕಂಪ್ನಿಯಿಂದ ಏನೇನು ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ಮಾರ್ತಾ ಇದ್ದೀರಿ ನೀವು? ನಾವು ಸಿರಿಧಾನ್ಯಗಳನ್ನ ಸದ್ಯಕ್ಕೆ ಪ್ರೊಡಕ್ಟ್ ಮಾಡಿ ಮಾರ್ತಾ ಇದ್ದೀವಿ. ಏನು ಸಿರಿಧಾನ್ಯಗಳ ಅಕ್ಕಿಗಳು ಸಿಗ್ತಾವೆ ನಿಮ್ಮಲ್ಲಿ? ಸಿರಿಧಾನ್ಯಗಳಂದ್ರೆ ಕೋರ್ಲೆ, ಊದು, ನವಣೆ ಈಗ ನಮ್ಮ ಕಡೆ ಜಾಸ್ತಿ ಸಿಗ್ತಾ ಇದೆ. ಹೇಗೆ ನೀವೇ ಮಷಿನನ್ನು ಅದನ್ನೆಲ್ಲ ಅಕ್ಕಿ ಮಾಡ್ಲಿಕ್ಕೆ ಹಾಕೊಂದಿರ ಅಥವಾ ಬೇರೆ ಕಡೆಯಿಂದ ಮಾಡಿಸ್ಕೊತೀರಾ? ನಮ್ಮ ಮುಧೋಳ ತಾಲೂಕಲ್ಲಿ ಒಬ್ಬರೇ ಸತತ 35-40 ವರ್ಷದಿಂದ ಒಬ್ಬರು ಪ್ರಶಾಂತ್ ನಾಯಕ್ ಅಂತ, ಅವ್ರ ಫಾದರ್ ಕಲ್ಲಪ್ಪ ನಾಯಕ್ ಅಂತ ಅವರು ಮಾಡ್ತಾ ಬರ್ತಾ ಇದ್ರು. ಅದನ್ನು ಅವ್ರು ಬೆಳೆ ಬೆಳೀತಾರೆ. ಅದನ್ನು ಅಲ್ಲಿ ಇಂಥ ಹಾವೇರಿ ಹತ್ರ ಒಂದು ಊರಿದೆ ಅಂತ, ಅಲ್ಲಿಗೆ ಹೋಗಿ ಅವರು ಪ್ರೊಸೆಸಿಂಗ್ ಮಾಡ್ಕೊಂಡು ಅವರೇ ಮಟೀರಿಯಲ್ ತಂದು ಕೊಡ್ತಾ ಇದ್ದಾರೆ. ಅವರು ತಯಾರಕರು, ಮಾರಾಟಗಾರರು ನಾವು ಆಗಿದ್ದೀವಿ ಅಷ್ಟೇ. ಹೇಗೆ ಅನಿಸ್ತದೆ ನಿಮಗೆ, ಲಾಭ ಆಯಿತು, ಒಂದು ಏನು ರೈತ ಉತ್ಪಾದಕ ಕಂಪನಿಯನ್ನು ಮುಂದುವರಿಸಿಕೊಂಡು ಒಳ್ಳೆ ರೀತಿಯಿಂದ ಇದನ್ನು ಅಭಿವೃದ್ಧಿಪಡಿಸಿಕೊಂಡು ಹೋಗ್ಬೋದು ಅಂತ ಅನಿಸ್ತದ? ಅನಿಸುತ್ತೆ ಸರ್, 100%. ಯಾಕಂದ್ರೆ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನು ಬೇಕಾದ ಮಾಡಿದ್ರೂ ತೊಂದರೆ ಏನಿಲ್ಲ ಅನಿಸುತ್ತೆ ರೀ. ಯಾಕಂದ್ರೆ ಶ್ರಮಪಟ್ಟವನಿಗೆ ಬೆಲೆ ಕೊಟ್ಟಿದ್ದೀವಿಲ್ಲ, ಬೆಲೆ ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಮನೋಭಾವ. ಹೇಗೆ ನಿಮ್ಮ ಮುಧೋಳ ತಾಲೂಕಿನಲ್ಲಿ ಎಷ್ಟು ಉತ್ಪಾದಕ ಕಂಪ್ನಿಗಳಿದಾವೆ, ರೈತ ಉತ್ಪಾದಕ ಕಂಪ್ನಿಗಳು? ರಿಜಿಸ್ಟ್ರೇಷನ್ ನೋಡ್ತಾ ಹೋದರೆ ಭಾಳಷ್ಟು ಇದಾವೆ ಸರ್, ಆರ್ ವರ್ಕ್ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಇದ್ದಾವೆ, ಭಾಳ ಕಡಿಮೆ ಇದ್ದಾವೆ ರೀ. ಯಾಕಂದ್ರೆ ಸೊಸೈಟಿ ಥರ ಇದೂ ಇದರಲ್ಲಿ ಏನು ಸಾಲ ಸೌಲಭ್ಯ ಸಿಗಂಗಿಲ್ಲ, ಹಿಂಗಾಗಿ ಇದ್ರದ್ದು ಬಗ್ಗೆ ಜನ ಜಾಸ್ತಿ ಇದ್ರ ಮೇಲೆ ಒತ್ತು ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತಾ ಇದೆ. ಬೇರೆ ಬೇರೆ ಬೇರೆ ಬೇರೆ ರೀಸನ್ಸ್ ಭಾಳ ಇದಾವೆ ರೀ. ನಮ್ಮ ತಾಲೂಕಿನಾಗಲ್ಲಿ ಪರ್ಟಿಕ್ಯುಲರ್ ಆಗಿ